ಸಾವಯವ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಕರಿಕೆರೆ ಗ್ರಾಮದ ಕೃಷಿಕ ಜಿ ತಿಪ್ಪೇಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಕರಿಕೆರೆ ಗ್ರಾಮದ ರೈತರಾದ ಜಿ ತಿಪ್ಪೇಸ್ವಾಮಿ ಅವರಿದ್ದಾರೆ. ಅವರು ಸಾವಯವ ಕೃಷಿ ಸಂಚಾಲಕರಾಗಿದ್ದಾರೆ. ತಿಪ್ಪೇಸ್ವಾಮಿ ಅವರ ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ ತಿಪ್ಪೇಸ್ವಾಮಿ ಅವರೇ. ಹೇಳಿ ಸರ್, ನೀವು ಎಷ್ಟು ವರ್ಷದಿಂದ ಈ ಕೃಷಿ ಬದುಕು ಮಾಡ್ತಾ ಇದ್ರಿ? ಈಗ ನಾನು ಹಿಂದೆ SLC ಪಾಸ್ ಆಗಿ ನೌಕರಿ ಹೋದಾಗಲೂ ಒಂದು 5-6 ವರ್ಷ ಮಾಡಿದ್ದೀನಿ. ಆಮೇಲೆ ನೌಕರಿಯಲ್ಲಿ ಭದ್ರಾವತಿ ಪೇಪರ್ ಮಿಲ್, ಶುಗರ್ ಮಿಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದೀಗ VR ಕೊಟ್ಟು ಬಂದಿನಿ 8ನೇ ಇಸವಿಗೆ. ಅದಕ್ಕೂ ಮುಂಚೆ 2 ವರ್ಷ ನಮ್ಮ ಹುಡುಗರಿಗೆ ಹೇಳಿ ತೋಟ ಮಾಡಿಸಿದ್ದೆ. ಆಮೇಲೆ ನಾನು ಇಲ್ಲಿ ಬಂದು 8ನೇ ಇಸವಿಯಿಂದಲೂ VR ಕೊಟ್ಟು ಸೆಟ್ಲ್ ಆಗಿದ್ದೀನಿ. ಈಗ ನಮ್ಮ ಸಾವಯವ ಕೃಷಿ ಉದ್ದೇಶ ಏನಪ್ಪ ಅಂದ್ರೆ, ನಾವು ದೇಶಕ್ಕೆ ಎಲ್ಲರಿಗೂ ವಿಷಮುಕ್ತ ಆಹಾರ ನೀಡಬೇಕು ಅನ್ನೋದು ಒಂದು ಉದ್ದೇಶ. ಆಮೇಲೆ ನಮ್ಮ ಭೂಮಿ ಉಳಿಸ್ಬೇಕು, ನಮ್ಮ ಭೂಮಿ ಬರಡಾಗುತ್ತೆ, ಗೊಬ್ಬರಗಳಾಕಿ ಬೇರೆ ಕಡೆಯಲ್ಲಿ ಇವತ್ತು ಗಂಗಾವತಿ ಸಿಂಧೂರು ಅಂತ ಕಡೆ ಎಲ್ಲನ ಸುಮ್ಮನೆ ಸರ್ಕಾರಿ ಕೆಮಿಕಲ್ DAP ಅದು ಇದೆಲ್ಲ ಹಾಕ್ಬಿಟ್ಟು ಭೂಮಿ ಹಾಳಾಗಿರೋದನ್ನ ನಾನು ಕಣ್ಣಾರೆ ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ಆ ಉದ್ದೇಶಕ್ಕೆ ಮುಂದಿನ ಪೀಳಿಗೆಗೂ ಚೆನ್ನಾಗಿರಬೇಕು ಮತ್ತು ಗಿಡಗಂಟಿಗಳನ್ನು ಮುಂದಿನ ಇಂಪ್ರೂವ್ಮೆಂಟ್ ಆಗಬೇಕು ಅಂತೇಳಿ ನಾನು ಸಾವಯವ ಕೃಷಿ ಮಾಡಿದ್ದೀನಿ. ಆದರೆ ಈ ಸಾವಯವ ಕೃಷಿ ಮಾಡಿದಾಗ ಪ್ರಥಮವಾಗಿ ನನಗೆ ಸ್ವಲ್ಪ ಬೆಳೆ ನಷ್ಟ ಅಂತ ಅನಿಸಿದೆ. ಯಾಕಂದ್ರೆ ಬೇರೆ ನಮ್ಮ ಪಕ್ಕದಾಗೆ ಕೆಮಿಕಲ್ ಹಾಕಿ ಭಾಳ ಬೆಳೆದು ಮಾರಂತ ರೈತರು ಇದ್ದಾರೆ. ಅದೇನೋ ಯಾಕೋ ನನ್ನ ಮನಸ್ಸು ಮಾತ್ರ ಯಾವುದೇ ಕಾರಣಕ್ಕೆ ಅದು ಯಾವತ್ತು ಬರುತ್ತೋ ಬರಲಿ ಅಂತೇಳಿ ಕಾಯುವಂತ ನಿರೀಕ್ಷೆ ಇಟ್ಕೊಂಡು 10 ಹಸುಗಳು ಇಟ್ಕೊಂಡು ಈ ಬರಗಾಲದಲ್ಲಿನೂ ಹಸುಗಳು ಸಗಣಿ ಗೊಬ್ಬರಕ್ಕೆ ಮತ್ತು ಗಂಜಲಕ್ಕೋಸ್ಕರ ನಾನು ಮೇಂಟೈನ್ ಮಾಡಿ ಅದನ್ನ ಸಾಕಿ ಆದಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಈಗಿನ ಈ ರೈತರ ಈ ಸಾವಯವ ಕೃಷಿ ಸಮಸ್ಯೆಗೆ ಈಗ ನಮ್ಮ ಲೇಬರ್ ಪ್ರಾಬ್ಲಮೂ ಇದೆ. ಹಾಗೆ ನಮಗೆ ನಾವಿಲ್ಲೊಂದು ಕರಿಕೆರೆಗೆ ಚಿದಾನಂದೇಶ್ವರ ಸಾವಯವ ಕೃಷಿಕರ ಸಂಘ ಅಂತ ಒಂದು ಮಾಡಿಸಿದ್ದೀನಿ. ಅವರು ಎಲ್ಲ ಸಾವಯವ ಕೃಷಿ ಮಾಡ್ತಾರೆ. ಅವರೆಲ್ಲರಿಗೂ ನಾನು ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಕೆಲವು ಅನುದಾನಗಳನ್ನ ಅವೆಲ್ಲ ಕೊಡಿಸಿದ್ದೀನಿ. ಅದು ಈಗಲೂ ಹಂಗೆ ಅದು ಮೇಂಟೈನ್ ಆಗ್ತಾ ಇದೆ. ಇನ್ನೂ ಕೆಲವೆಲ್ಲ ಕೊಡ್ಸಕ್ಕೆ ಅವ್ರ ಹತ್ರ ನಾನು ಪ್ರೆಸರ್ ಮಾಡ್ತಾ ಇದ್ದೀನಿ. ಹಂಗಾಗಿ ನಾನು ಈ ಸಾವಯವ ಕೃಷಿನ ಉತ್ತೇಜನ ಮಾಡ್ಕೊಂಡು ಮುಂದುವರಿಬೇಕಂತ ನನ್ನ ಉದ್ದೇಶ ನನಗಿದೆ. ಈಗಿನ ಯುವಕರೆಲ್ಲ ನೌಕರಿ ಸಿಕ್ಕರೆ ಸಾಕು, ನೌಕರಿಗೆ ಹೋಗ್ಬೇಕು ಅನ್ನೋ ಒಂದು ಆಸಕ್ತಿ ಇದೆ. ಅಂತದ್ರಲ್ಲಿ ನೀವು ನೌಕರಿ ಬಿಟ್ಟು ಈ ಕೃಷಿಗೆ ಬಂದ ಇದ್ರ, ಕೃಷಿ ಏನ್ ಅನ್ಸುತ್ತೆ, ಲಾಭದಾಯಕ ಅನ್ಸುತ್ತೆ ಯಾವ ರೀತಿ? ಸರ್, ಈಗ ಜೀವನದಲ್ಲಿ ಲಾಭನೇ ಮುಖ್ಯ ಅಲ್ಲ, ಏನೋ ಒಂದು ಮನಸ್ಸಿನ ತೃಪ್ತಿ ಬಹಳ ಮುಖ್ಯ ಮನುಷ್ಯನಿಗೆ. ಈಗ ಲಾಭ ಆಗ್ಬೇಕು, ದುಡ್ಡು ದುಡಿಬೇಕಂದ್ರೆ ನಾನು ನೌಕರಿಯಾಗಿರ್ತಿದ್ದೆ. ಏನೋ ಅಲ್ಲಿ ನನ್ನ ಆರೋಗ್ಯ ನೋಡಿದ್ರೆ ಆ ಭದ್ರಾವತಿ ಪೊಲ್ಯೂಷನ್ಗೆ ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಉಳಿಗುಳುಗಂತ ಪರಿಸ್ಥಿತಿ ಇತ್ತು. ಇವತ್ತು ನಾನೀಗ ಬಂದು ಸಾವಯವ ಕೃಷಿಕನಾಗಿ ಇಲ್ಲಿ ವಾತಾವರಣ ಈ ಗಾಳಿ ಬೆಳಕು ನೋಡಿ ನನಗೆ ಆರೋಗ್ಯ ಸುಧಾರಿಸಿದೆ. ನಾನು ಯಾವುದೇ ಒಂದು ಮಾತ್ರೆ ತಗೊಂತಾ ಇಲ್ಲ, ಇಡೀ ಚಳ್ಳಕೆರೆ ತಾಲೂಕು ಬೈಕಲ್ಲಿ ತಿರುಗ್ತಾ ಇದ್ದೀನಿ. ನನಗೇನೋ ಒಂದು ನೆಮ್ಮದಿ ಸಿಕ್ಕಿದೆ, ನನಗೆ ಆತ್ಮ ಸಂತೃಪ್ತಿ ಇದೆ. ನನಗೆ ಇವತ್ತು ದುಡ್ಡಿಗೋಸ್ಕರ ಮಾಡಿದರೆ ಅದೇನು ಮುಖ್ಯ ಅನಿಸ್ತಿರಲಿಲ್ಲ. ನಾನು ಎಲ್ಲರ ಗೊಬ್ಬರ ಹಾಕಿ ಬೆಳೆಯಬೋದಾಯಿತು, ಕೆಮಿಕಲ್ ಹೊಡಿಬೋದಾಯಿತು. ಆದರೆ ಅದನ್ನ ಬಳಸ್ದೇನೆ ಯಾವುದೇ ಕಾರಣಕ್ಕೂ ನಾನು ಅದನ್ನ ಮಾಡ್ಬೇಕನ್ನೋ ಒಂದೇ ಆಟದಿಂದ ನಾನು ಮಾಡ್ತಾ ಇದ್ದೀನಿ. ಮುಂದಿನ ನೋಡ್ಬೇಕು ಅದನ್ನ ಆಗೋಗಳು ಭಗವಂತನ ಬಿಟ್ಟಿದ್ದೀನಿ. ಈಗ ನಮ್ಮ ರೈತರಲ್ಲಿ ಒಂದು ಮನೋಭಾವನೆ ಇದೆ, ನಾವು ನಮ್ಮ ಭೂಮಿಗೆ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಮಾತ್ರ ಇಳುವರಿ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಅಂಥದ್ರಲ್ಲೇ ನೀವು ಸಾವಯವ ಕೃಷಿ ಬಂದಿದ್ರ, ಈ ರಾಸಾಯನಿಕ ಕೃಷಿಯಿಂದ ಹೆಚ್ಚು ಇಳುವರಿ ತಗೋಬೋದು, ಈ ಸಾವಯವ ಕೃಷಿಯಿಂದ ಹೆಚ್ಚು ಇಳುವರಿ ತಗೋಬೋದು? ಸರ್, ಪ್ರಥಮವಾಗಿ ಸಾವಯವ ಕೃಷಿಯಲ್ಲಿ ಬರಲ್ಲ. ಅವರು ಬೇರೆ ಕೆಮಿಕಲ್ ಗೊಬ್ಬರ ಹಾಕಿ DAP ಹಾಕಿ ಯೂರಿಯಾ ಹಾಕಿ ಅಂಥವೆಲ್ಲ ಬಳಸಿ ಪ್ರಥಮವಾಗಿ ತಗೊಂಡಿದ್ದಾರೆ. ಆದ್ರೆ ಅವ್ರದ್ದು 5-10 ವರ್ಷದ ಲೈಫು. ನಮ್ದು ಈಗೇನು ನಾವು ಸಗಣಿ ಗೊಬ್ಬರ ಹಾಕಿ ಬೆಳೀತಾ ಇದೀವಲ್ಲ, ನಮ್ಮ ಎಲೆ ಗೊಬ್ಬರ ಕೊಟ್ಟಿದ್ದೀವಿ, ಸಗಣಿ ಗೊಬ್ಬರ ಕೊಟ್ಟಿದ್ದೀವಿ, ಒಂದೆರಡು ಅಡಿ ಗುಂಡಿ ಹೊಡೆಸ್ಬಿಟ್ಟು ಅದರೊಳಗೆ ಹಂಗೆ ಸರ್ಬು ಎಕ್ಕೆ ಎಲೆ ಅದೆಲ್ಲ ಹಾಕ್ಬಿಟ್ಟು ಮುಚ್ಚಿ ಮತ್ತೆ ಅದ್ರ ಮೇಲೆ ಬೆಳೆ ಇಟ್ಟಿದ್ದೀನಿ. ಈಗ ಸಂಪೂರ್ಣ ಮೋಸಂಬಿ ಸಪೋಟ ಗಿಡಗಳಿಗೆಲ್ಲ ಅದು ಸಪೋರ್ಟ್ ಕೊಡ್ತಾ ಇದೆ. ಆದ್ದರಿಂದ ಈಗ ಅದರಲ್ಲಿ ಇದ್ದಂಥ ಒಂದು ಜೀವನದ ಲೈಫು ಗಿಡಗಳಿಗೆ ಈ ಇದರಲ್ಲಿ ಬರಲ್ಲ. ಅದಕ್ಕೋಸ್ಕರ ನಾನು ಮುಂದಿನ ಭವಿಷ್ಯ ಇಟ್ಕೊಂಡೆ ಮಾಡ್ತಾ ಇದ್ದೀನಿ. ಅದು ಖಂಡಿತ ಆಗೇ ಆಗುತ್ತೆ ನನ್ನ ಭರವಸೆಯಲ್ಲಿ. ಸಾವಯವ ಕೃಷಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸಾವಯವ ಕೃಷಿ ನಾನೀಗ 8ನೇ ಇಸವಿ ಬರೋದಕ್ಕಿಂತ ಮುಂಚೆಯಿಂದಲೂ 2 ವರ್ಷ ನಾನು ತೋಟ ಬೆಳೆ ಇಟ್ಟಾಗಿನಿಂದಲೂ ನಾನು ಸಾವಯವ ಕೃಷಿನ ಅಳವಡಿಸ್ಕೊಂಡಿದ್ದೀನಿ. 6 ಎಕರೆ ಮೋಸಂಬೆ ಸಪೋರ್ಟ್ ಇದೆ. ಆದರೆ ಇದರಲ್ಲಿ ದಾಳಿಂಬೆ ಬೆಳೆಯಕ್ಕೆ ಹೋಗಿ ನಾನು ಕೈ ಸುಟ್ಕೊಂಡೆ, ಆಗಲಿ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ವೈರಸ್, ಅದನ್ನ ಕೈ ಬಿಟ್ಬಿಟ್ಟಿದ್ದೀನಿ. ಇವತ್ತು ಅದಿಲ್ಲ, 3 ಎಕರೆದು. ಅದರಿಂದ ನನಗೆ ಸಿಕ್ಕಾಪಟ್ಟೆ ಲಾಸೂ ಆಗಿದೆ. ಆದ್ರೂ ನಾನು ಮೋಸಂಬೆ ಸಪೋಟದಲ್ಲಿ ಸಾವಯವ ಕೃಷಿನ ಮಾಡ್ತಾ ಇದ್ದೀನಿ. ಈಗ ಮೊದಲೆಲ್ಲ ನೀವು ರಾಸಾಯನಿಕ ಕೃಷಿ ಮಾಡ್ತಾ ಇದ್ರಿ, ಈ ಸಾವಯವ ಕೃಷಿಗೆ ಬರಬೇಕಂತ ಯಾಕೆ ಆಸಕ್ತಿ ಬಂತು? ಈಗ ನಮಗೆ ನೋಡಿದ್ವಿ ಇದೆಲ್ಲ ಜನಗಳ ಕಾಯಿಲೆ, ಈ ರೋಗ ರುಜಿನಗಳು, ಇದನ್ನು ತಿಂದು ಗ್ಯಾಸ್ಟ್ರಿಕ್ ಟ್ರಬಲ್ಲು ಮತ್ತು ಎಲ್ಲ ಇಲ್ಲದ ಕಾಯಿಲೆ ಬರೋದ್ರಿಂದ ಈಗ ನಮ್ಮ ಸಾವಯವ ಕೃಷಿ ಬಳಸಿರೋದನ್ನು ತಿಂದರೆ ಆರೋಗ್ಯಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತೇಳಿ ನಾನು ಮಾಡಿದ್ದು ನಿಜ. ಆದರೆ ಅದಕ್ಕೆ ಈ ಮಾರ್ಕೆಟ್ನಲ್ಲಿ ಜನ ಸ್ಪಂದಿಸಿ ವ್ಯಾಪಾರದಾರ ಸಿಕ್ಕಂಥದ್ದು ಇನ್ನೂ ನಮ್ಗೆ ಆಗಬೇಕಾಗಿದೆ. ಯಾರನ್ನ ನಮ್ಮಂತ ಗುರುತಿಸಿ ಬಂದಿಲ್ಲಿ ಸಾವಯವ ಕೃಷಿ ಬೆಳೆದಿದ್ದೇ ತಗೊಂಡಾಗ ನಾನು ಸಂತೋಷವಾಗಿ ಏನು ಮಾರ್ಕೆಟ್ ರೇಟ್ ಇದೆ ಅದೇ ರೇಟಿಗೆ ಕೊಡೋಕೆ ನಾನು ತಯಾರಿದ್ದೀನಿ. ಆದರೆ ಇನ್ನೂ ಅದನ್ನು ಪ್ರಚಲಿತ ಆಗಬೇಕು, ಅದು ಆಗಿಲ್ಲ. ಯಾವತ್ತಾಗುತ್ತೆ ನೋಡ, ಅಲ್ಲವರೆಗೂ ನಾವು ಕಾಯಕ ರೆಡಿ ಇದ್ದೀವಿ. ಅಂದ್ರೆ ನೀವು ಈ ಸಾವಯವ ಕೃಷಿಗೆ ಬಂದಿದ್ದು ನಮ್ಮ ಆರೋಗ್ಯ ದೃಷ್ಟಿ ಒಂದೇನಾ? ಭೂಮಿ ಆರೋಗ್ಯ ದೃಷ್ಟಿ ಇರಬೇಕು, ಮತ್ತು ನಾವು ಪ್ರಪಂಚ ಜನಗಳಿಗೂ ವಿಷಮುಕ್ತ ಆಹಾರ ನೀಡಬೇಕನ್ನೋ ಉದ್ದೇಶ ಇಟ್ಕೊಂಡೆ ನಾನು ಇದನ್ನ ಮಾಡಿದ್ದೀನಿ. ಅದರಲ್ಲಿ ಮಾತ್ರ ಎರಡು ಮಾತಿಲ್ಲ, ಅದು ಖಂಡಿತ. ಅಂದ್ರೆ ನಾವು ಈ ಸಾವಯವ ಕೃಷಿಯಲ್ಲಿನೂ ಲಾಭದಾಯಕವಾಗಿ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯಬಹುದು. ಖಂಡಿತ ಖಂಡಿತ ಆಗುತ್ತೆ. ಪ್ರಥಮವಾಗಿ ಬರಲ್ಲ ಚೆನ್ನಾಗಿ, ಅದು ಸಗಣಿ ಗೊಬ್ಬರ ಗಂಜುಳ ಎಲ್ಲ ಬೆಳೆ ತಗೊಂಡು ಬರ್ಬೇಕಾದ್ರೆ ಸುಮಾರು 3-4 ವರ್ಷ ಮೇಲಾಗುತ್ತೆ. ಈಗ ನಾನು ಪ್ರಥಮವಾಗಿದ್ದಂತ ನಮ್ಮ ಮೌಸಂಬಿ ಸಪೋಟ ಗಿಡಗಳಿಗೂ ಈಗ ಬರ್ತಕ್ಕಂತ ಬೆಳೆಗೂ ಬಹಳ ಡಿಫರೆನ್ಸ್ ಇದೆ. ಈಗ ಮೊನ್ನೆ 30,000 ರೂಪಾಯಿ ನಾನು ಸಪೋಟ ಮಾಡಿದ್ದೀನಿ, ಪ್ರಥಮವಾಗೆಲ್ಲ 10,000 ರೂಪಾಯಿ ಬರ್ತಿತ್ತು. ಅದೇ ಗೊಬ್ಬರ ಹಾಕಿ ನಾನು ಇವತ್ತು ಮಾಡಿದ್ನೂ 50,000 ಬರೋದು, ಆದ್ರೆ 20,000 ನನ್ನ ಗೊಬ್ಬರ ಹಾಕ್ಬೇಕಾಗಿತ್ತು. ಅದೇ ರೀತಿ ಇರೋದ್ರಿಂದ ಏನು ಅದರಿಂದ ಏನು ಲಾಸ್ ಅನ್ಸಲ್ಲ, ಮುಂದಕ್ಕಿನ್ನೂ ಬರ್ತಾ ಬರ್ತಾ ಇಂಪ್ರೂವ್ ಆಗುತ್ತೆ ನಮ್ಮ ತೋಟ ಅನ್ನೋದು ನನ್ನ ಅನಿಸಿಕೆ ಆಗಿದೆ. ಖಂಡಿತ ಆಗ್ತಾ ಇದೆ. ಅಂದ್ರೆ ನಾವು ಸಡನ್ ಆಗಿ ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ಬಂದಾಗ ಇಳುವರಿ ಪ್ರಮಾಣ ಕಡಿಮೆ ಆಗುತ್ತೆ. ಆದ್ರೂ ರೈತನಿಗೆ ಮುಖ್ಯವಾಗಿ ಏನಂದ್ರೆ ತಾಳ್ಮೆ ಇರಬೇಕು ಅಂತ ಹೇಳಿ. ತಾಳ್ಮೆ ಬೇಕು, ನಾನು ಅದನ್ನೇ ಬೆಳಿಬೇಕಂತಕ್ಕಂತ ಒಂದು ಆಟ ಬೇಕು. ದೇಶಕ್ಕೆ ನಾನು ಸಹಾಯ ಮಾಡಬೇಕು, ನಾನು ಸಹಕಾರ ಮಿಷನ್, ನಮ್ಮ ಮನೆಗೂ ವಿಷಮುಕ್ತ ಆಹಾರ ಬೇಕು, ನಮ್ಮನ್ನು ಅವಲಂಬಿಸಿದವರ ಬೇಕು ಅಂತೇಳಿ ನಾನು ಅದೊಂದೇ ಮುಖ್ಯವಾದ ಉದ್ದೇಶ ಇಟ್ಕೊಂಡು ನಾನು ಅದು ಮಾಡಿದ್ದೀನಿ ಸರ್. ಹೀಗಾಗಿದ್ರೆ ನಿಮ್ಮ ತೋಟಗಾರಿಕೆ ಬೆಳೆಗಳನ್ನ ಏನೇನು ಬೆಳೆಗಳನ್ನ ಬೆಳೀತಾ ಇದ್ರು? ಈಗ ನಾವು ದಾಳಿಂಬೆ ಅಂತೂ ಇಟ್ಟು ಅದು ವೈರಸ್ ಆಗಿದ್ದರಿಂದ ಮಾಡಕ್ ಕಂಟ್ರೋಲ್ ಮಾಡಕ್ ಆಗಲಿಲ್ಲ. ನಾನು ಗಂಜಾಳ ಎಲ್ಲ ಹಾಕಿ ಏನೋ ಮಾಡಿದ ಪ್ರಯತ್ನ ಆಗಲಿಲ್ಲ, ಆ ಬೆಳೆನೇ ತೆಗೆಸ್ಬಿಟ್ಟಿದ್ದೀನಿ. ಈಗ 6 ಎಕರೆ ಮೌಸಂಬ ಸಪೋಟ ಇದೆ, ಈಗ ಮತ್ತೆ 3 ಎಕರೆಗೆ ಸಾವಯವದಲ್ಲೇ ಮಾವು ಇಡಿಸ್ಬೇಕಂತ ಇದ್ದೀನಿ. ಮುಂದೆ ನಾನು ನೋಡ್ಬೇಕು ಏನ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಮೌಸಂಬೆ ಸಪೋಟ 6 ಎಕರೆಗೆ? 6 ಎಕರೆಗೆ ಈಗ ಆಲ್ರೆಡಿ ಫಸಲಿಗೆ ಬಂದಿದೆ. ಎಷ್ಟು ವರ್ಷ ಆಯ್ತು? ಈಗ ಅದು 5ನೇ ವರ್ಷ ಈಗ ನಡೀತಾ ಇದೀವಿ. 5 ವರ್ಷದಿಂದ ನಾವು ಬೆಳೀತಾ ಇದ್ವಿ. ಹಾಗಿದ್ರೆ ಈ ಸಪೋಟ ಯಾವ ತಳಿ ಹಾಕಿ ಮಾಡ್ಕೊಂಡ್ರಿ? ನಾವು ಕ್ರಿಕೆಟ್ ಬಾಲ್ ಹಾಕಿದೀವಿ, ಮೌಸಂಬೆ ರಂಗಪುರಿ ಅಂತೇಳಿ. ಒಳ್ಳೆ ಕ್ವಾಲಿಟಿ ಕ್ರಿಕೆಟ್ ಬಾಲ್ ಚೆನ್ನಾಗಿ ಬರ್ತಾ ಇದೆ. ಈ ವರ್ಷ ಒಳ್ಳೆ ಬೆಳೆ ಬಂದಿದೆ, ಒಳ್ಳೆ ಸೈಜು ಇದೆ, ಮತ್ತೆ ಇಳುವರಿನೂ ಇದೆ. ಸಸಿಗಳನ್ನ ಎಲ್ಲಿಂದ ತಗೊಂಡ್ರಿ? ಸಸಿಗಳನ್ನ ನಾವು ಆಂಧ್ರ ರೈಲ್ವೆ ಕೋಡೂರಿಂದ ಮೌಸಂಬೆ ತಳಿಗಳು ತರಿಸಿದ್ವಿ. ಕ್ರಿಕೆಟ್ ಬಾಲ್ ಬೆಂಗಳೂರು ಪ್ರಿನ್ಸಿಪಾಲ್ ಫಾರಂ ಇಂದ ತರಿಸಿದ್ವಿ. ಹಂಗಾಗಿ ಒಳ್ಳೆ ನಮ್ಗೆ ತಳಿನೇ ಸಿಕ್ಕಿದೆ. ಈ ಸಸಿ ಎಷ್ಟು ಕೊಂದು ಬಿದ್ದಿದ್ವಿ? ಆಗ ನಾವು ಅಲ್ಲಿ ತಿರುಪತಿ ರೈಲ್ವೆ ಕೋಡೂರಿನಿಂದ ತರಬೇಕಾದ್ರೆ 32 ರೂಪಾಯಿ ನಮಗೆ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಸೇರಿ ಬಿದ್ದಿತ್ತು. ಅವ್ರು ಸ್ವಲ್ಪ ಕಡಿಮೆ ರೇಟ್ ಇತ್ತು, 28 ರೂಪಾಯಿ, 4 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಬಿದ್ದಿತ್ತು. ಅಂತರ ಎಷ್ಟಿಟ್ಟಿದ್ರ ಸಪೋರ್ಟ್? ಈಗ ಅದು 30 ಅಡಿ ಒಂದು ಸಪೋಟ, ಆಮೇಲೆ 15 ಅಡಿಗೆ ಇದು ಮೌಸಂಬಿ ಅಂತರ ಬೆಳೆ. 2 ಮೌಸಂಬೆ ಸಪೋಟ, 2 ಅಂತರ್ಬೆಳೆ ಇಟ್ಟಿದ್ವಿ. ಸರಿ, ಸೊ ಮೌಸಂಬೆ ಮತ್ತು ಸಪೋಟನ ನಾಟಿ ಮಾಡೋ ಸಂದರ್ಭದಲ್ಲಿ ಯಾವ ರೀತಿ ಗುಂಡಿ ತೆಗೆದ್ರಿ, ಅದಕ್ಕೆ ಯಾವ ರೀತಿ ಗೊಬ್ಬರ ಕೊಟ್ರಿ, ಯಾವ ರೀತಿ ಮೊದಲಿಗೆ ನೀವು ಕ್ರಮಗಳನ್ನು ಅನುಸರಿಸಿದ್ರಿ? ಸರ್, ನಾವು 2 ಅಡಿ ಗುಂಡಿ ಹೊಡೆದ್ಬಿಟ್ಟು ಒಂದು ಸಗಣಿ ಗೊಬ್ಬರ ಕುರಿ ಗೊಬ್ಬರ ಹಾಕ್ಸಿದ್ವಿ. ಹಾಕ್ಸ್ಬಿಟ್ಟು ಒಂದು 2-3 ತಿಂಗಳು ಬಿಟ್ಟಿವಿ, ಮಣ್ಣು ಮುಚ್ಚಿಬಿಟ್ಟು ಇದು ಮಾಡಿ ಆಮೇಲೆ ಅದನ್ನ ಇದು ಮಾಡಿದ್ವಿ. ಅದು ಸ್ವಲ್ಪ ಕೊಳಕ ಮೇಲೆ ಆಮೇಲೆ ಅದನ್ನ ಗಿಡ ಇಟ್ಬಿಟ್ಟು ಎಲ್ಲ ಡ್ರಿಪ್ ಮಾಡಿ ನೀರು ಬಿಟ್ಟಿದ್ವಿ. ಎಲ್ಲ ಡ್ರಿಪ್ ಸಿಸ್ಟಮ್ ನಮ್ಮಲ್ಲಿ. ನಾಟಿ ಮಾಡಿದ ನಂತರ ಇದು ಫಸಲಿಗೆ ಬರ್ಲಿಕ್ಕೆ ಎಷ್ಟು ವರ್ಷಗಳ ಅವಧಿ ಬೇಕಾಗುತ್ತೆ? ನಮ್ಮ 3 ವರ್ಷಕ್ಕೆ ಫಸಲಿಗೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಅದನ್ನ ಆ ಬೆಳೆ ನಾವು ತಗೋಬಾರ್ದು, ಯಾಕಂದ್ರೆ ಗಿಡ ಇದಾಗಲ್ಲ, ಏಳಿಗೆ ಆಗಲ್ಲ. ಹಂಗಾಗಿ ಅದನ್ನ ಕಿತ್ತಾಕಿದ್ವಿ, ಆಮೇಲೆ ನಾವು ಅದನ್ನ ಇದು ಮಾಡಿದ್ವಿ. 4-5 ವರ್ಷದಿಂದ ಈ ಬೆಳೆಗೆ ಬಿಡ್ತಾ ಇದೀವಿ. ಅಂದ್ರೆ ನಮ್ಮ ರೈತರು ಮೌಸಂಬೆ ಸಪೋರ್ಟ್ ಆಗಿರ್ಬೋದು, ನಾವು ನಾಟಿ ಮಾಡಿದ ನಂತರ ಒಂದು 4-5 ವರ್ಷ ಬೇಕಾಗುತ್ತೆ ಫಸಲಿಗೆ ಬರ್ಲಿಕ್ಕೆ. ಗಿಡ ಸ್ವಲ್ಪ ಬಲ್ತ್ಕೋಬೇಕು, ಅದನ್ನ ಎಳೆದ್ರಲ್ಲೇ ನಾವು ಫಸಲಿಗೆ ಬಿಟ್ರೆ ಅದು ಏಳಿಗೆ ಆಗಲ್ಲ. ಇಂಪ್ರೂವ್ಮೆಂಟ್ ಮುಂದಕ್ಕೆ ಬೇಕು ಅಂದ್ರೆ ಅದನ್ನ ಕಾಯ್ಬೇಕು ನಾವು. ಕೆಲವರು ಏನ್ ಮಾಡ್ತಾರೆ, 2ನೇ ವರ್ಷ 3ನೇ ವರ್ಷ ಫಸಲಿಗೆ ತಗೊಂಡು ಅದರ ವೀಕ್ನೆಸ್ ಆಗ್ಬೋದು, ಗಿಡ ಶಕ್ತಿ ಇಲ್ದಂಗಾಗಿ ಅದು ಬೆಳೆ ಬರಲ್ಲ. ಈಗ ಸಪೋಟ ಮೌಸಂಬಿ ಆಗ್ತಂತ ರೈತರಿಗೆ 4-5 ವರ್ಷದವರೆಗೆ ಅದರೊಳಗೆ ಅಂತರ ಬೆಳೆಗಳನ್ನ ಏನೇನು ಬೆಳ್ಕೋಬಹುದು? ಅಂತರ ಬೆಳೆ ಬಾಳೆ ಇಡ್ಬೋದು, ಆಮೇಲೆ ಪಪ್ಪಾಯಿ ಇಡ್ಬೋದು, ಆಮೇಲೆ ಬೇರೆ ಏನಾರ ತರಕಾರಿ ಇಂಥವೆಲ್ಲ ಹಾಕಬಹುದು, ಅದರಿಂದ ಏನ್ ತೊಂದರೆ ಇಲ್ಲ. ಬಟ್ ಈಗಿನ ಲೇಬರ್ ಸಮಸ್ಯೆ ಇರೋದ್ರಿಂದ ಜನ ಯಾರು ಅದ್ರೊಳಗೆ ಮಧ್ಯ ಬೆಳೆ ಇಡಕ್ಕೆ ಇನ್ನೂ ನೋಡ್ತಾರೆ. ಈ ಕಳೆನಾಶಕಗಳು ಬಹಳ ಮುಖ್ಯವಾಗಿ ಅದನ್ನ ಕಂಟ್ರೋಲ್ ಮಾಡೋದು ಸಮಸ್ಯೆ ಆಗಿದೆ. ಯಾಕಂದ್ರೆ ಕಾಂಗ್ರೆಸ್ ಉಲ್ಲೇ ಬಹಳ ರೈತರನ್ನ ಜೀವ ತಿನ್ನುತ್ತೆ ಕಳೆ ಕಂಟ್ರೋಲ್ ಮಾಡ್ಬೇಕಂದ್ರೆ. ಲೇಬರ್ ಸಿಗಲ್ಲ, ಲೇಬರ್ ಪ್ರಾಬ್ಲಮ್ ಇದೆ. ಆಮೇಲೆ ನಾವೇನಾದ್ರು ಕೆಮಿಕಲ್ ಹೊಡೆ ಏನಂದ್ರೆ ನಮ್ಮ ಸಾವಯವ ಕೃಷಿ ನಮ್ಮ ಮನಸ್ಸೊಪ್ಪಲ್ಲ. ಈ ರೌಂಡ್ ಅಪ್ ಅಂತವೆಲ್ಲ ಹೊಡಿಬಹುದು, ಕಳೆನಾಶಕ ಆಗುತ್ತೆ, ಆದ್ರೆ ನಮ್ಮ ಮನಸ್ಸು ಭೂಮಿಗೆ ಅದನ್ನ ಕೊಡಕ್ಕೆ ಒಪ್ಪಲ್ಲ. ಯಾಕಂದ್ರೆ ಕೆಮಿಕಲ್ ಕೊಟ್ಮೇಲೆ ಅದು ಮಾಮೂಲಿ ಬೇರಿಗೂ ಹೋಗುತ್ತೆ. ಹಂಗಾಗಿ ಅದು ನಾವೇನು ಮಾಡಿಲ್ಲ. ಲೇಬರ್ ಸಿಕ್ಕಿದಾಗ ಅದನ್ನ ಕಿತ್ತಾಕ್ಸ್ಬಿಟ್ಟು ಆ ತರ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತೀವಿ. ನೀವೇನಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ಅಂತರ ಬೆಳೆಗಳು ಬೆಳ್ಕೊಂಡ್ರೆ? ನಾವು ಪಪ್ಪಾಯಿ ಬೆಳೆದಿದ್ವಿ, ಆಮೇಲೆ ಈಗ ಬಾಳೆ ಹಾಕಿದ್ವಿ ಕೆಲವು ಕಡೆ. ಆ ಪಪ್ಪಾಯಿ ಚೆನ್ನಾಗ್ ಬಂದಿತ್ತು ನಮ್ಗೆ. ಆಗ 1 ಲಕ್ಷ ರೂಪಾಯಿ ಪಪ್ಪಾಯಿ ಬೆಳೆ ಸಿಕ್ಕಿತ್ತು, ಅದನ್ನ ಈಗ ತೆಗ್ದಾಕಿದ್ವಿ. ಬೂದುಗುಂಬಳಕಾಯಿ ಹಾಕಿದ್ವಿ ಒಂದ್ಸರಿ, ಆ ಬೂದುಗುಂಬಳಕಾಯಿಂದ 1-5 ಸಾವಿರ ರೂಪಾಯಿ ದುಡ್ಡು ಬಂದಿತ್ತು. ಒಂದ್ಸರಿ ಕಲ್ಲಂಗಡಿ ಹಾಕಿದ್ವಿ, ಅದೊಂದು 30 ಸಾವಿರ ರೂಪಾಯಿ ಬಂದಿತ್ತು. ಹಂಗಾಗಿ ರೈತನಿಗೆ ಒಟ್ಟಿಗೆ ಇದೇ ಸಮಯ ಆದ್ರೆ ಮಾಡೋದ್ರಲ್ಲಿ ತೀರ್ಮಾನ ಆಗುತ್ತೆ. ಆಮೇಲೆ ಈಗ ನಮ್ಗೆ ಇನ್ನು ಉತ್ತೇಜನ ಮಾಡ್ತಕ್ಕಂತ ಈ ತರ ನಮ್ಮ ತರನೆ ಸಾವಯವ ಕೃಷಿ ಮಾಡ್ತಕ್ಕಂಥ ರೈತರಿಗೆ ಉತ್ತೇಜನ ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳಾಗಲಿ ಸರ್ಕಾರ ಆಗಲಿ ಇನ್ನೂ ಮುಂದೆ ಬಂದರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ನಾವಿನ್ನೂ ಸಾವಯವ ಕೃಷಿ ಹೆಚ್ಚಿಗೆ ಅಳವಡಿಸಿ ಇನ್ನೂ ಹೆಚ್ಚಿಗೆ ಮಾಡೋಂಥ ಒಂದು ಅನುಕೂಲ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಈಗ ನೀವು ಸಾವಯವ ಕೃಷಿಯಲ್ಲಿ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ರ, ರೈತರಿಗೆ ಯಾವ ರೀತಿ ಸ್ಫೂರ್ತಿ ತುಂಬುತ್ತೀರ? ಸಾವಯವ ಕೃಷಿಗೆ ಬರೋದು ಎಷ್ಟು ಮಟ್ಟಿಗೆ ಈಗಿನ ಕಾಲಕ್ಕೆ ಅನಿವಾರ್ಯ ಅಂತ ಹೇಳ್ತೀರಾ? ಸರ್, ಈಗ ನಾನು ಹೇಳಿದೀನಿ, ಈಗ ಅವ್ರಿಗೆ ಕೆಮಿಕಲ್ ಇವತ್ತು ಒಂದು 10,000 20,000 ಗೊಬ್ಬರ ದುಡ್ಡು ಇಟ್ಕೊಂಡು ಹಾಕಿದ್ರೆ ಅವ್ರಿಗೊಂದು 5,000 ಬೆಳೆ ಬರ್ಬೋದು. ಅದೇ ಗೊಬ್ಬರ ಹಾಕ್ದಲ್ಲೇ ಸಗಣಿ ಗೊಬ್ಬರ ಅದನ್ನೇ ಏನಾರು ಹಾಕಿ ಬೆಳೆಸಿದ್ರೆ ಅದೇ ಆ ದುಡ್ಡು ಉಳಿತು ಒಂದು 20,000. ಮತ್ತೆ ಈಗ ನಿಮ್ಗೆ ಬರ್ತಕ್ಕಂಥ ಪ್ರೊಡಕ್ಷನ್ 30,000 ಬಂದ್ರೆ ನಿಮ್ಗೆ 50,000 ಬಂದಂಗಾಗುತ್ತೆ. ಅದಕ್ಕೆ ನೀವು ರೈತರಾಗಿ ಆದಷ್ಟು ಇದನ್ನ ಮಾಡ್ರಿ, ದೇಶಕ್ಕೆ ಒಳ್ಳೆ ಆಹಾರ ನೀಡ್ರಿ ಅಂತೇಳಿ ಜನ ನಾನು ಕಡೆ ನಮ್ಮ ಎಲ್ಲ ಮೆಂಬರ್ಗಳಿಗೂ ಅವರಲ್ಲೆಲ್ಲ ಸ್ಫೂರ್ತಿ ತುಂಬಿ ನಾನು ಎಷ್ಟೋ ಜನ ಸಾವಯವಕ್ಕೆ ತಿರುಗಿಸಿದ್ದೀನಿ. ಈಗ ನಮ್ಮ ಸಾವಯವ ಕೃಷಿ ಕಡೆಯಿಂದ ಒಂದು 90% ಸಾವಯವ ಕೃಷಿ ತಿರುಗಿದ್ದಾರೆ ಜನ. ಇನ್ನೂ 10 ಜನ ಕೆಲವರು ಕೇಳಲ್ಲ, ಯಾಕೆಂದ್ರೆ ಏ ಅದು ಹಾಕಿದ್ರೆ ಇದು ಗೊಬ್ಬರ ಹಾಕಿದ್ರೆ ಬೆಳೆ ಕಡಿಮೆ ಆಗುತ್ತಪ್ಪ ಅಂತ ಕೇಳೋಂಥ ರೈತರು ಇದ್ದಾರೆ. ಆದರೆ ಅವ್ರನ್ನ ನಮ್ಮ ಪರವಾಗಿ ತಿರುಗಿಸೋಂಥ ಒಂದು ಉದಾಹರಣೆಗಳು ಮಾಡಿ ನಾವು ಅವ್ರಿಗೆ ತಿರುಗಿಸ್ಬಿಟ್ಟು ಅವ್ರನ್ನ ಸಾವಯವ ಕೃಷಿಕರನ್ನಾಗಿ ಮಾಡ್ತಾ ಇದ್ವಿ. ಈಗ ಸಾವಯವ ಕೃಷಿ ಅಂದ್ರೆ ನೀವು ಪಾಳಕಾರ ಪದ್ಧತಿನ ಅಳವಡಿಸ್ಕೊಂಡ್ರೆ ನಿಮ್ಮ ಜಮೀನಲ್ಲಿ ಯಾವ ಥರ ಮಾಡ್ತಾ ಇದ್ದೀರಿ? ಸರ್, ಪಾಳಕಾರ ಪದ್ಧತಿ ಅವ್ರಿಗೂ ಶೂನ್ಯ ಬಂಡವಾಳ, ಏನು ಬೇಸಾಯನೇ ಹೊಡಿಬೇಡ್ರಿ, ಏನು ಮಾಡ್ಬೇಡ್ರಿ ಅಂತ. ಬಟ್ ಈಗ ಬೇಸಾಯ ಹೊಡೆದು ಕಳೆನಾಶಕ ಮಾಡದೇ ಇದ್ರೆ ಅದು ಸಮಸ್ಯೆ ಆಗುತ್ತೆ. ಆಮೇಲೆ ಬೇರುಗಳಿಗೆ ಅದು ಸರಳವಾಗಿ ಒಳಗೆ ಹೋಗುವಂತ ಒಂದು ಅವಶ್ಯಕತೆ ಆಗಲ್ಲ, ನೀರು ಸರಿಯಾಗಿ ಸಿಗಲ್ಲ, ಮಳೆ ನೀರು ಅದು ಇದಾಗುತ್ತೆ. ಅದಕ್ಕೆ ಪಾಳಕಾರ ಪದ್ಧತಿಗಿಂತಲೂ ನಮ್ಮ ಸಾವಯವ ಕೃಷಿ ಪದ್ಧತಿನೇ ಸಗಣಿ ಗೊಬ್ಬರ ಭೂಮಿ ಮಿಕ್ಸ್ ಆಗ್ಬೇಕು, ಅದು ಬೇಸಾಯ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಮ ಉದ್ದೇಶ. ನೀವೇನು ಈ ಜೀವಾಮೃತ ಬೀಜಾಮೃತ ಘನಮ್ ಜೀವಾಮೃತ ಈ ತರದೇನು ಸರ್? ಅವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಮಾಡಿ ನೋಡಿದ್ವಿ, ಬಟ್ ಅದರಿಂದ ಏನು ಸುಮ್ಮನೆ ಗಿಡಗಳಿಗೆ ಮೇಲಿನ ಇದೇ ಹೊರತು ಅದೇನು ಭೂಮಿಗೆ ಸೇರಲ್ಲ, ಅದು ಏನು ಅಂತ ಕೆಲಸ ಮಾಡಿಲ್ಲ. ಹಂಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಮುಖ್ಯವಾಗಿ ಸಗಣಿ ಗೊಬ್ಬರ, ಸಗಣಿ ಗೊಬ್ಬರ ನೆಲಕ್ಕೆ ಕೊಡಬೇಕು, ಬೇಸಾಯ ಮಾಡಿಸ್ಬೇಕು, ಉಳುಮೆ ಮಾಡಿಸ್ಬೇಕು. ಆ ಒಂದು ಇದು ನಮ್ಮ ಪಾಳೆಕರ ಪದ್ಧತಿಗಿಂತ ಇದು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ನನ್ನ ಅನಿಸಿಕೆ. ಅಂದ್ರೆ ನಾವು ಭೂಮಿಗೆ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ ಇವನ್ನು ಕೊಟ್ಟು ಹಸಿರೆಲೆ ಗೊಬ್ಬರ ಸೇರಿಸಿ ನಾವು ಅದನ್ನು ಭೂಮಿ ಮಿಕ್ಸ್ ಹಂಗೆ ಬೇಸಾಯ ಮಾಡಿಸ್ಬೇಕು. ಸುಮ್ಮನೆ ಭೂಮಿ ಮೇಲೆ ಹಾಕಿದ್ರೆ ಅದು ಒಣಗೋಗುತ್ತೆ, ಮತ್ತೆ ಮಳೆ ಬಂದಾಗ ಕೊಚ್ಚಿ ಹೋಗುತ್ತೆ. ಅದು ಪಾಳೆಕರ ಪದ್ಧತಿಯಲ್ಲಿ ಅವ್ರು ಏನ್ ಮಾಡ್ತಾರಂದ್ರೆ ಸುಮ್ಮನೆ ನೀವು ಜೀರೋ ಕಲ್ಟಿವೇಷನ್ ಮಾಡ್ರಿ, ಜೀರೋ ಕಲ್ಟಿವೇಷನ್ ಮಾಡಿದ್ರೆ ಕಳೆ ಎಲ್ಲ ಬೆಳೆದು ಕೂತ್ಕೊಂಡ್ರೆ ಅದನ್ನ ಆಮೇಲೆ ಗಿಡಕ್ಕೆ ಏನು ಸಾರನ ಇಲ್ಲದಂಗಾಗುತ್ತೆ. ಆ ಒಂದು ಉದ್ದೇಶ ಇಟ್ಕೊಂಡು ನಾವೇನು ಮಾಡ್ತೀವಿ ಅಂದರೆ ಉಳುಮೆನೂ ಅದು ಮಾಡಿಸಿ ಹಸಿರೆಲೆ ಗೊಬ್ಬರ, ಸಗಣಿ ಗೊಬ್ಬರ, ಗಂಜಳ ಎಲ್ಲ ಕೊಡೋಕೆ ನಾವು ಮನಸ್ಸಿಗೆ ಇದು ಮಾಡಿದೆ. ಅದೇ ರೀತಿ ನಾವು ನಡೀತಾ ಇದ್ದೀವಿ. ಅಂದ್ರೆ ನೀವು ಜೀರೋ ಕಲ್ಟಿವೇಷನ್ ಮಾಡ್ತಾ ಇಲ್ಲ? ಜೀರೋ ಕಲ್ಟಿವೇಷನ್ ಮಾಡ್ತಾ ಇಲ್ಲ. ಅಂದ್ರೆ ಏನೇ ಕಳೆ ಬಂದ್ರು ಬೇಸಾಯ ಮಾಡಿಸಕ್ ಆಗಲ್ಲ ಅಂದ್ರೆ ಅದನ್ನ ಕೂಲರ್ ನಿಟ್ಟಾದ್ರೆ ಕಿತ್ತಾಕ್ಸ್ತೀವಿ. ಆಮೇಲೆ ಮಳೆಗಾಲ ಬಂದಾಗ, ಮಳೆ ಬಂದಾಗ ಟ್ರ್ಯಾಕ್ಟರ್ ಟಿಲ್ಲರ್ ಮಧ್ಯೆ ಹೊಡಿಸಿ ಅದನ್ನ ಉಳುಮೆ ಮಾಡಿಸ್ತೀವಿ. ಯಾಕಂದ್ರೆ ಬೇರುಗಳಿಗೆ ಈಸಿ ಆಗ್ಬೇಕು, ನೀರು ಸಿಗ್ಬೇಕು, ಗೊಬ್ಬರ ಸಿಗ್ಬೇಕು, ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಈಗ ನೀವು ಅದರ ಒಳಗಡೆ ಈ ತರ ಬೇಸಾಯ ಮಾಡಿದ್ರೆ ಟಿಲ್ಲರ್ ಟ್ರ್ಯಾಕ್ಟರ್ ಹೊಡೆದಾಗ ಬೇರುಗಳು ಕಟ್ ಆಗ್ಬಿಟ್ಟು ಇಳುವರಿ ಪ್ರಮಾಣ ಕುಂಠಿತ ಆಗುತ್ತೆ. ನಾವು ಜೀರೋ ಕಲ್ಟಿವೇಷನ್ ಮಾಡಿದ್ರೆ ಮಾತ್ರ ಒಂದು ಸ್ವಲ್ಪ ಇಳುವರಿ ಜಾಸ್ತಿ ಬರುತ್ತೆ ಅಂತ ಒಂದು ಜೀರೋ ಕಲ್ಟಿವೇಷನ್ ಮಾಡಿದ್ರೆ ಒಂದು ರೈತರ ಒಂದು ಹೇಳ್ತಾರೆ. ನೀವು ಈ ತರ ಈ ತರ ಮಾಡ್ತಾ ಇದ್ದೀರಿ? ಈಗ ಅದನ್ನ ನಾನು ಪರೀಕ್ಷೆ ಮಾಡಿ ನೋಡಿದ್ದೀನಿ. ಆ ತರ ಬೇಸಾಯ ಮಾಡದೇ ಇರೋಂತ ಒಂದು ಜಮೀನು ನನ್ನಲ್ಲಿದೆ, ಒಂದು ಸ್ವಲ್ಪ ನಾನು ಬಿಟ್ಟಿನ ಬೇಕಂತಲ್ಲ. ಆ ಗಿಡದ ಇವು ಬೇಸಾಯ ಮಾಡಿರೋಂಥ ಗಿಡ ಬಂದ ಥರ ಆ ಗಿಡ ಬಂದಿಲ್ಲ. ಆಮೇಲೆ ಈ ಬೇಸಾಯ ಮಾಡಿದಾಗ ಮೇಲಿನ ಬೇರ್ ಮಾತ್ರ ಕಟ್ಟಾಗ್ತವೆ, ಅವು ಹಂಗೆ ಬೇರ್ ಮತ್ತೆ ಒಳಗೆ ಹೋಗಿ ಭೂಮಿ ಗೊಬ್ಬರ ನೀರೆಲ್ಲ ಸಿಕ್ಕಿ ಇನ್ನೂ ಕಸಿ ಮಾಡ್ದಂಗೆ ಆಗುತ್ತವೆ ಬೇರುಗಳಿಗೆ, ಇನ್ನೂ ಚೆನ್ನಾಗಿ ಅದನ್ನ ತಗೊಳ್ತಾ ಇದೆ ಗೊಬ್ಬರ ನೀರೆಲ್ಲ. ಇಳುವರಿ ಪ್ರಮಾಣ ಜಾಸ್ತಿ ಆಗುತ್ತೆ. ಅದನ್ನು ನನ್ನಲ್ಲಿ ಜೀರೋ ಕಲ್ಟಿವೇಷನ್ ಸ್ವಲ್ಪ ಮಾಡಿ ನೋಡಿದೀನಿ, ಅದು ಇದೆ, ನೀವು ಬೇಕಾದ ಪರೀಕ್ಷೆ ಮಾಡ್ಬೋದು. ಆದ್ರೆ ಇದ್ರ ತರ ಅದು ಬರೋದಿಲ್ಲ. ಗಿಡ ಪಾತಿ ಎಲ್ಲ ಮಾಡಿಸಿ ಎಲ್ಲ ಮಾಡಿಸ್ತೀನಿ, ಗೊಬ್ಬರ ಎಲ್ಲ ಹಾಕ್ಸಿದೀನಿ, ಅದು ಇದಾಗಿದೆ. ಸರ್, ಈ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಈ ಜಾನುವಾರುಗಳ ಸಾಕಾಣಿಕೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಹೌದು, ನಿಜ ಸರ್. ನೀವು ಎಷ್ಟು ಜಾನುವಾರುಗಳ ಸಾಕಾಣಿಕೆ ಮಾಡಿದ್ರ? ಸರ್, ನಮ್ಮಲ್ಲಿ ಈಗ 12-13 ಇದ್ವು, ಈಗ ಸದ್ಯಕ್ಕೆ ಒಂದು 10 ಇದಾವೆ ಸರ್. ಹಸು ಕರು ಎಲ್ಲ ಸೇರಿ ಒಂದು 10 ದನಗಳು ಕಟ್ಕೊಂಡಿದ್ವಿ. ಈಗ ಬರಗಾಲ ಬಂದು ಅದೇ ಹುಲ್ಲಿಂದ ದೊಡ್ಡ ಸಮಸ್ಯೆ, ಅಲ್ಲಿ ಕೊಂಡ್ಕೊಂಬಂದು ಹಾಕಿ ಏನೇನೋ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ನಾವೆಲ್ಲ ತೋಟಗಾರಿಕೆ ಮಾಡೋದ್ರಿಂದ ಹುಲ್ಲಿನ ದೊಡ್ಡ ಸಮಸ್ಯೆ ಆಗಿದೆ, ಆದರೂ ಮತ್ತೆ ನಾವು ಮಾಡಿದ್ಮೇಲೆ ಮಾಡಲೇಬೇಕು. ಈಗ ಸಾವಯವ ಕೃಷಿ ಮುಂದುವರಿಸ್ಬೇಕಂದ್ರೆ ದನಗಳು ಇರಲೇಬೇಕು. ದನ ಇಲ್ದಲ್ಲಿ ನಾನು ಸಾವಯವ ಕೃಷಿ ಮಾಡ್ತೀನಿ ಅಂದ್ರೆ ಖಂಡಿತ ಆಗಲ್ಲ. ಅವ್ನು ಕಟ್ಕೊಂಡ್ರೆ ಸಾವಯವ ಕೃಷಿ. ಈಗೀಗ ಸಾಕಷ್ಟು ಜನ ತಮ್ಮ ಜಾನುವಾರುಗಳ ಸಾಕಾಣಿಕೆ ತುಂಬಾ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಅವ್ರ ಜಮೀನಿಗೆ ತಮ್ಮ ಕೊಟ್ಟಿಗೆ ಗೊಬ್ಬರ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಬೇರೆ ಕಡೆಯಿಂದ ನಾವು ಕೊಂಡ್ಕೊಳ್ಬೇಕಂದ್ರು ಗೊಬ್ಬರ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಮಯದಲ್ಲಿ ಈ ಜಾನುವಾರುಗಳ ಸಾಕಾಣಿಕೆ ಎಷ್ಟು ಮುಖ್ಯ ಅಂತ ಹೇಳ್ತೀರ? ಸರ್, ಈಗ ಜಾನುವಾರುಗಳ ಸಾಕಾಣಿಕೆ ಇಲ್ಲದೆ ಇದ್ರೆ ಅದೇ DAP ಯೂರಿಯಾ ಇಂಥ ಪೊಟಾಷ್ ಅಂತವೆಲ್ಲ ರಾಸಾಯನಿಕಗಳನ್ನ ಬಳಸಿ ಏನಾಗುತ್ತೆ ಅಂದ್ರೆ ಅದೇ ನಮ್ಮ ಮಾಮೂಲಿ ತಗೊಂಡಾಗ ಹಾಕ್ಬಿಡ್ತೀವಿ. ಈಗ ಅದು ಮತ್ತೆ ಒಂದು ವರ್ಷ ಮಾತ್ರ ಭಾಳ ಚೆನ್ನಾಗಿ ಬೆಳೆ ಬರುತ್ತೆ ಗೊಬ್ಬರ ಹಾಕಿದ್ಮೇಲೆ, ಅದೇನು ಇಲ್ಲ ಅಂತ ಹೇಳಲ್ಲ. ಯಾಕೆಂದ್ರೆ ಆ ಭೂಮಿಲಿ ಹಳೆ ಇದಿರ್ತಲ್ಲ ಅದನ್ನ ಅದ್ರ ಜೊತೆಗೆ ಇದು ಮಿಕ್ಸ್ ಆಗಿ ಬೆಳೆ ಬರುತ್ತೆ. ಆದರೆ ಎರಡನೇ ವರ್ಷ ಮೂರನೇ ವರ್ಷ ನೀವು ಏನು ಮಾಡಿದ್ರೆ ಮತ್ತೆ ಶೇಂಗಾ ಹಾಕ್ತಾರೆ, ನಾವಿಲ್ಲಿ ಪರಿಸ್ಥಿತಿ ನೋಡಿದ್ವಿ. ಪ್ರತಿ ವರ್ಷ ಗೊಬ್ಬರ ಹಾಕ್ತಾರೆ, ಮತ್ತೆ ಎರಡನೇ ವರ್ಷ ಬೆಳೆನೇ ಸರಿಯಾಗಿ ಬರಲ್ಲ, ಮೂರನೇ ವರ್ಷ ಇರಲ್ಲ, ಸೂರ್ಯಕಾಂತಿ ಹಾಕಿರೋ ಭೂಮಿನೂ ಅದೇ ಥರನೇ. ಅದಕ್ಕೋಸ್ಕರನೇ ನಾನು ಈಗ ಸಾವಯವ ಕೃಷಿ ದನಗಳನ್ನ ಬೆಳೆಸಲೇಬೇಕು, ಕಷ್ಟ ಆದ್ರೂ ಸಾಕಿ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಮಾತ್ರ ದನ ಇರಲೇಬೇಕು. ನಾನು ಎಲ್ಲೋದ್ರೂ ನಮ್ಮ ಫಲಾನುಭವಿಗಳಿಗೆ ನಮ್ಮ ಸಾವಯವ ಕೃಷಿ ಸದಸ್ಯರಿದಾರಲ್ಲ ಅವರೆಲ್ಲರಿಗೆ ಅದನ್ನ ಹೇಳೋದು, ಒಂದು ಎರಡಾದ್ರೂ ಪ್ರಥಮವಾಗಿ ದನ ಕಟ್ಟ್ರಿ, ನೀವು ಕುಡಿಯೋಕೆ ಹಾಲು ಮುಖ್ಯನೇ ಅಲ್ಲ, ನಾಟಿ ದನಗಳನ್ನ ಕಟ್ಟ್ರೆ ನಾವೆಲ್ಲ ನಾಟಿ ಹಸುಗಳು ಹೆಚ್ಚು ಕಟ್ಟರೆ ಸರ್, ಒಂದೇ ಒಂದು ಸಿಂದ ಇದ್ಬಿಟ್ರೆ ಇನ್ನು ಉಳಿಕೆದವೆಲ್ಲ ನಾಟಿ ಹಸುಗಳಿದೆ. ಪ್ರಮುಖವಾಗಿ ನಾಟಿ ಹಸುಗಳಲ್ಲಿ ಹೆಚ್ಚಿನ ಸತ್ವ ಇರುತ್ತದೆ, ಗಂಜಳದಲ್ಲಿ ಇದೆ, ಸಗಣಿಲೀನು ಇದೆ, ಮತ್ತೆ ಅದೇ ಸಿಂಧಿ ಹಸುನಲ್ಲಿ ಅಷ್ಟೊಂದು ಶಕ್ತಿ. ನಾನು ವೈಜ್ಞಾನಿಕ ಡಾಕ್ಟರ್ಗಳೆಲ್ಲ ಹೇಳಿದ್ದಾರೆ ನನಗೆ, ಇದರಲ್ಲಿ 80% ಇರತಕ್ಕಂಥ ಶಕ್ತಿ ಅದ್ರಲ್ಲಿ 100% ಇರುತ್ತೆ ನಾಟಿ ಹಸುಗಳಲ್ಲಿ ಅಂತ ನಾನು ಈಗಲೂ ಅವನ್ನೇ ಕಟ್ಟಿದ್ದೀನಿ. ಅಂದ್ರೆ ಈಗ ಹಸುಗಳ ಒಂದು ಗಂಜಳನ ನೀವು ಸಪರೇಟ್ ಆಗಿ ಒಂದು ಗುಂಡಿ ಮಾಡಿಬಿಟ್ಟು ಅದಕ್ಕೆ ಮಾಡಿದೆ. ಈಗ ನಮ್ಮಲ್ಲಿ ಇದೀವಿ, ಬೇಕಾದ್ರೆ ಇಲ್ಲಿ ನೀವು ನೋಡೋಗ್ಬೋದು. ನಾನು ಸಪರೇಟ್ ಆಗಿ ಗಂಜಳೆಲ್ಲ ಒಂದ್ ಕಡೆ ಸ್ಟಾಕ್ ಆಗಂಗ್ ಮಾಡಿದೀನಿ. ಆ ಗಂಜಳನ ಎತ್ತಿ ಒಂದು ಡ್ರಮ್ಗೆ ಹಾಕ್ತೀನಿ, ಒಂದೊಂದ್ಸಾರಿ ಅದನ್ನ ಸ್ಪ್ರೇ ಮಾಡ್ತೀನಿ ಅವಾಗ, ಮತ್ತೆ ಅದು ಗಂಜಳಕ್ಕೆ ಹೆಚ್ಚಿಗೆ ನೀರು ಮಿಕ್ಸ್ ಮಾಡಿ ಹೊಡಿಬೇಕು, ಯಾಕಂದ್ರೆ ಏಕದಮ್ ಬರೀ ಗಂಜಳ ಹೊಡೆದ್ರು ಇದಾಗುತ್ತೆ. ಅಷ್ಟು ಕೆಮಿಕಲ್ ಬಿಟ್ಟರೆ ನಾನು ಇನ್ನೇನು ಜಾಸ್ತಿ ಬಳಸೋದೇ ಇಲ್ಲ, ಬರೀ ಅದು ಇಲ್ಲಾಂದ್ರೆ ಬೇವಿನ ಕಷಾಯ ಅದನ್ನು ಮಾಡಿ ಹೊಡಿತೀನಿ ಅಷ್ಟೇ ಗಿಡಗಳಿಗೆ. ಇದ್ರೆ ಮೌಸಂಬಿ ಸಪೋರ್ಟ್ ಎಲ್ಲ ಈಗಾಗಲೇ ಚೆನ್ನಾಗಿ ಬೆಳೆ ಬರ್ತಾ ಇದೆ ಆದ್ರೂ ಬಂಗು ರೋಗ ಅಂತ ಒಂದ್ ಸ್ವಲ್ಪ ಬರುತ್ತೆ. ಈಗ ಅದನ್ನ ಕೆಮಿಕಲ್ ಮಾಡಿ ಕಂಟ್ರೋಲ್ ಮಾಡ್ಬೇಕು, ಅದ್ರ ಬದಲು ಅದು ಹಂಗೆ ಇದ್ರು ಆಂಧ್ರ ಆದ್ರೂ ಜ್ಯೂಸ್ಗೋಸ್ಕರ ತಗೊಂಡೋಗ್ತಾರೆ, ಅದರಿಂದ ಏನು ನನಗೇನು ಅಂತ ಲಾಸ್ ಏನಿಲ್ಲ. ಹಂಗಾಗಿ ನಾನೇನು ಹೆಚ್ಚಿಗೆ ಕೆಮಿಕಲ್ ಅಂತೂ ಯಾವ್ದು ಹೊಡೆಯಿಲ್ಲ, ಹೊಡೆಯೋದು ಇಲ್ಲ ನಾನು. ಈಗ ಒಂದ್ ವರ್ಷದಲ್ಲಿ ಎಷ್ಟು ಸಾರಿ ಫಸಲು ಬರುತ್ತೆ ಸಪೋರ್ಟ್? ವರ್ಷದಲ್ಲಿ ಎರಡು ಸಾರಿ ಬರುತ್ತೆ, ಆರು ತಿಂಗಳಿಗೆ ಒಂದ್ಸಾರಿ. ಈಗ ಆಲ್ರೆಡಿ ಸಪೋಟ ತೆಗಿತಾ ಇದೆ, ಅವಲೇ ಹೂವು ಕಾಯಿ ಎಲ್ಲ ಇದೆ, ನೀವು ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು. ಇಳುವರಿ ಆ ಪ್ರಮಾಣದಲ್ಲಿ ಬರ್ತಾ ಇದೆ ಹೂವು ಸರ್? ಈ ವರ್ಷ ಹೆಚ್ಚಾಗಿದೆ, ಈಗ ಹೋದ ಸಾರಿ ನಮ್ಗೆ 15,000-20,000 ಬಂದಿತ್ತು, ಈಗ 35,000-40,000 ಬಂದಿತ್ತು. ಹಿಂಗೆ ವರ್ಷ 15,000-20,000 ರೈಸ್ ಆಗ್ತಾ ಹೋಗುತ್ತೆ. ಮೌಸಂಬಿ ಹೋದ ಸಾರಿ 20,000 ಕೊಟ್ಟಿದೆ, ಈ ಸಾರಿ ಮೊನ್ನೆ 30,000 ಕೊಟ್ಟಿದೆ, ಮತ್ತೆ ಈ ಫಸಲು ಇನ್ನೂ ಚೆನ್ನಾಗಿ ಬರ್ತಾ ಇದೆ. ಯಾಕಂದ್ರೆ ನಾನು ಬೇರೆ ಬೆಳೆದಿದ್ದಾರೆ ಲಕ್ಷಗಟ್ಟಲೆ, ಅವರು 50,000-60,000 ಗೊಬ್ಬರ ಹಾಕಿದ್ದಾರೆ, ಅಷ್ಟು ಬೆಳ್ಕೊಂಡಿದ್ದಾರೆ ಅವ್ರದ್ದು, ನಮ್ದು ಈಕ್ವಲ್ ಫಲ ಬಂದಂಗೇನೆ. ವರ್ಷ ಜಾಸ್ತಿ ಆಗ್ತಾವ್. ಅದು ನಮ್ಮಲ್ಲಿ ತಾಳ್ಮೆಟ್ಟು ಅವ್ರನ್ನ ಕಾಯ್ಬೇಕಷ್ಟೇ, ಇಲ್ಲಾಂದ್ರೆ ಆಗೋದಿಲ್ಲ. ಸರ್, ಈಗ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತಾರೆ? ಸರ್, ಮಾರ್ಕೆಟಿಂಗ್ ಈಗ ನನಗೆ ಸಾವಯವ ಅಂತ ಸಪರೇಟ್ ಆಗಿ ಯಾರು ಬಂದು ಕೇಳಿಲ್ಲ, ಮಾಡ್ತಾನೆ ಇಲ್ಲ ಯಾರನ. ಈಗ ನಾನೇನು ಲೋಕಲ್ ಆಗಿ ಏನು ಕೊಟ್ಟಿದ್ದೀನೋ ಅವ್ರು ತಗೊಂಡೋಗ್ತಾರೆ ಅಂಗಡಿಯವರು. ಈಗ ಅವರ ಬೆಂಗಳೂರಿಗೆ ತಗೊಂಡೋಗ ಬಹಳ ಬೇಕು ಅಂತಾರೆ ನಮ್ಮ ಟನ್ ಗಟ್ಲೆ ಅಂತ. ಈಗ ಹಂಗಾಗಿ ಮುಂದೆ ಟನ್ ಗಟ್ಲೆ ಬಂದಾಗ ನಾವು ಸಾವಯವ ಕೃಷಿ ಮಾರ್ಕೆಟ್ ಹುಡುಕಿ ಬೆಂಗಳೂರು ಕೊಡಬೇಕಾಗುತ್ತೆ. ಈಗ ಚಳಕೆರೆ ತಗೊಂಡಾಗ ಅವ್ರು ಕೇಳ್ತಾರೆ, ಏನಪ್ಪ ನಿಮ್ ತೋಟದಾಗ ಏನೋ ಈ ಅಂಗಡಿಯಾಗ ಅಷ್ಟೊಂದು ಹಣ್ಣು ರುಚಿ ಇರುತ್ತೆ ಅಂತ ಅವ್ರು ತಗೊಂಡೋದ್ರೆ ಕೇಳ್ತಾರೆ ಈಗಲೂ ಅಂತ. ನಮ್ದು ಒಳ್ಳೆ ಹಣ್ಣು ಬರ್ತಾ ಇದೆ ಅಂಗಡಿಯವ್ರು, ಅವರು ಕಂಟಿನ್ಯೂ ಒಂದೇ ಅಂಗಡಿಯವ್ರು ತಗೊಂಡೋಗ್ಬಿಟ್ಟು ನಮ್ದು ಆ ಸ್ವೀಟ್ ಇರೋದಕ್ಕೆ ಅವರೇ ಮಾರಾಟ ಮಾಡ್ತಾರೆ. ಏನ್ ರೇಟ್ ಸಿಗ್ತಾ ಇದೆ ಸರ್? ನಾವೀಗ 10-11 ರೂಪಾಯಿ ಸಿಕ್ಕಿದೆ ಸರ್ ರೇಟ್. 11 ರೂಪಾಯಿ ಕೊಟ್ಟಿನಿ ಮೊನ್ನೆ ರೀಸೆಂಟ್ ಆಗಿ, ಈಗ ಇನ್ನೂ ನಾಳೆ ಬರ್ತಾರೆ ಮತ್ತೆ ಅದೇ ರೇಟ್ಗೆ ಅನ್ಕೊಡ್ತಾ ಇದೆ. ಅಂದ್ರೆ ನಮ್ಮ ಸರ್ಕಾರ ಈ ರೈತರಿಗೋಸ್ಕರ ಈ ಸಾವಯವ ಮಾರ್ಕೆಟ್ ತೆಗೆದ್ಬಿಟ್ಟು ನಿಮ್ಮ ಸಾವಯವ ಕೃಷಿ ಉತ್ಪನ್ನಗಳಿಗೆ ಒಂದು ಸೂಕ್ತವಾದ ಬೆಲೆ ಸಿಕ್ಕರೆ ಇನ್ನೂ ಸಾಕಷ್ಟು ಜನ ನಮ್ಮ ಸಾವಯವ ಕೃಷಿ ಮಾಡ್ಲಿಕ್ಕೆ ರೈತರು ಮುಂದೆ ಬರ್ತಾರೆ. ಖಂಡಿತ, ಅದರಿಂದ 10 ಜನ ಹಿಂಜರಿತಾ ಇದ್ರೆ. ನೀನ್ ಸಾವಯವ ಅಂತ ಬೆಳೆದ್ಬಿಟ್ಟು ಅದನ್ನ ತಗೊಂಡ ಮಾರ್ಕೆಟ್ ಇಲ್ಲಪ್ಪ ಅಂತ ಬಹಳ ಜನಕ್ಕಿದೆ. ಈಗೇನ್ ನಮ್ಮಲ್ಲಿ ಈಗ ಮಾರ್ಕೆಟ್ಗಳೇನು ಓಪನ್ ಮಾಡಿ ರೆಗ್ಯುಲೇಟ್ ಮಾರ್ಕೆಟ್, ಅದರಲ್ಲಿ ಒಂದು ಪಾರ್ಟ್ ಸಾವಯವ ಮಾರ್ಕೆಟ್ ಅಂತಲೇ ಮಾಡಿದ್ರೆ ಒಳ್ಳೆ ಬೆಳೆ ಇರುತ್ತೆ. ನಾವೀಗ ಚಳಕೆರೆ, ನಮ್ಮ ಚಳಕೆರೆ ತಾಲೂಕಿನಿಂದ ಒಂದು ಸಾವಯವ ಕೃಷಿ ಉತ್ಪನ್ನ ಮಳಿಗೆ ಅಂತ ಓಪನ್ ಮಾಡಿಸಿದ್ದೀವಿ ನಮ್ಮ ವೇದಾವತ್ ಸಾವಯವ ಕೃಷಿ ಪರಿವಾರದಿಂದ. ಅಲ್ಲಿ ಬರೀ ಸಾವಯವ ಉತ್ಪನ್ನಗಳು ಎಲ್ಲೆಲ್ಲಿ ಏನೇನು ಮಾಡ್ತಾರೋ ಅವನ್ನೆಲ್ಲ ತಂದು ನಾವಲ್ಲಿ ಮಾರಾಟ ಮಾಡ್ತಾ ಇದೀವಿ ಚಳಕೆರೆಗೆ. ಬಹಳ ಜನ ರೈತರು, ಬಹಳ ಜನ ಇವ್ರು ತಗೊಂಡೋಗ್ತಾರೆ. ಹಂಗಾಗಿ ಅವ್ರಿಗೆ ಅದ್ರ ಬೆಲೆ ಗೊತ್ತಾಗಿದೆ, ಅದ್ರ ರುಚಿ ಏನು, ಆರೋಗ್ಯ ಹೆಂಗೆ ಇಂಪ್ರೂವ್ ಆಗುತ್ತೆ, ಏನಾಗುತ್ತೆ ಅಂತೆಲ್ಲ. ಹಂಗಾಗಿ ಅದು ಕೆಲಸ ಮಾಡುತ್ತೆ. ಮುಂದಕ್ಕೆ ಅದೇ ರೀತಿ ನಮ್ಮ ರೆಗ್ಯುಲೇಟ್ ಮಾರ್ಕೆಟ್ ಅಲ್ಲೇ ಒಂದ್ ಕಡೆ ಸಪರೇಟ್ ಆಗಿ ಸಾವಯವ ಮಾರ್ಕೆಟ್ ಅಂತ ಮಾಡಿದ್ರೆ ಅಲ್ಲಿ ಒಳ್ಳೆ ಬೆಲೆ ಸಿಕ್ಕರೆ ಬಹಳ ಅನುಕೂಲ ಆಗುತ್ತೆ. ನನ್ನ ಅನಿಸಿಕೆ ಅದೇ, ಸರ್ಕಾರಗಳು ಇಲ್ಲಿ ಈ ಕಡೆ ಸ್ಪಂದಿಸಬೇಕು, ಅವರಿಗೆ ನಮ್ಮ ಸಾವಯವ ಕೃಷಿಗೆ ಪ್ರೋತ್ಸಾಹ ಕೊಡಬೇಕು ಯಾವ ರೂಪದಲ್ಲಿ ಆದರೂ. ಆಮೇಲೆ ಮಾರ್ಕೆಟಿಂಗ್ ಮುಖ್ಯವಾಗಿ ಮಾಡ್ಕೊಡ್ಬೇಕು ಅವ್ರು, ಸಪರೇಟ್ ಆಗಿ ಸಾವಯವ ಕೃಷಿ ಮಾರಾಟಗಳಿಗೆ ಉತ್ತೇಜನ ಕೊಡ್ತಕ್ಕಂತ ಒಂದು ಮಾರ್ಕೆಟ್ ಮಾಡ್ಬೇಕು. ಒಂದು ತಾಲೂಕಿಗೆ ಒಂದು ಮಾಡಿದ್ರೆ ಸಾಕು, ಅಲ್ಲಿ ಸೇಲ್ ಆದ್ರೆ ರೈತರಿಗೆ ಎಷ್ಟೋ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಈಗೀಗ ಒಂದು ಸಾಕಷ್ಟು ಜನ ಸಾವಯವ ಒಂದು ಉತ್ಪನ್ನಗಳನ್ನ ಕೇಳಿ ಕೇಳಿ ಪಡಿತಾ ಇದ್ದಾರೆ. ಈಗ ಮಾರ್ಕೆಟ್ ಆಗ್ತಾ ಇದೆ, ಬಟ್ ನಾವು ಅದನ್ನ ನಿರೀಕ್ಷೆ ಮಾಡ್ತಾ ಇದೀವಿ. ನಮ್ಮ ತೋಟಗಳಿಗೆ ಒಂದು ಮಾರ್ಕೆಟ್ ಬಂದು ಜನ ಬಂದು ಕೇಳಿ ತಗೊಂಡೋಗಂತ ಒಂದು ಪರಿಸ್ಥಿತಿ ಬರುತ್ತೆ ಒಂದ್ ದಿವಸ ಅಂತ ಹೇಳಿ ನಾವ್ ಅದನ್ನ ಮುಂದುವರಿಸ್ತಾ ಇದೀವಿ. ಈಗ ಯಾವ್ದೇ ಒಂದು ಬೆಳೆಗೆ ಸಾಕಷ್ಟು ರೋಗಗಳು ಕೀಟಗಳು ಬರ್ತಾ ಇರ್ತವೆ, ಸಪೋಟ ಮೌಸಂಬಿಗೆ ನೀವು ಏನಾದ್ರೂ ರೋಗ ಬಂದ್ರೆ ಯಾವ ತರ ಒಂದು ಹತೋಟಿ ಮಾಡ್ತೀರ? ಸಾವಯವ ಕೃಷಿಯಲ್ಲಿ ನಾವು ಬೇವಿನ ಕಷಾಯ ಹೊಡೆದಿದೀವಿ, ಆಮೇಲೆ ಗಂಜಳ ಹೊಡಿತೀವಿ. ಅಷ್ಟು ಬಿಟ್ರೆ ಇನ್ನೇನು ಮಾಡಲ್ಲ. ಇನ್ನು ಹೆಚ್ಚಿನ ಅಂದ್ರೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಅರೆದು ಪೇಸ್ಟ್ ಮಾಡಿ ದ್ರವ ಮಾಡಿ ಹೊಡಿಬೇಕಂತ ಹೇಳ್ತಾರೆ, ಬಟ್ ಆ ಪರಿಸ್ಥಿತಿ ನಾವು ಹೋಗಿಲ್ಲ. ಈಗ ಕೆಮಿಕಲ್ ಕೆಲವು ಕರಗಾದ್ರೆ ಮೌಸಂಬಿ ಇದಾಗ್ಬಿಡುತ್ತೆ ಅಂತೇಳಿ ಬಹಳ ಜನ ಸಿಕ್ಕಾಪಟ್ಟೆ ಕೆಮಿಕಲ್ ಹೊಡಿತಾರೆ, ರೋಗ ಅಂತವೆಲ್ಲ. ಬಟ್ ನಾವು ಹೊಡೆಯೋದ್ರಿಂದ ಮತ್ತೆ ಅದಕ್ಕಿನ್ನೂ ತಿನ್ನೋರಿಗೆ ಹೆಚ್ಚಿಗೆ ರೋಗ ಬರುತ್ತೆ ಹೊರತು ಈ ಕರಗಾಗಿರೋದ್ರಿಂದ ತಿನ್ನೋದ್ರಿಂದ ಏನಾಗಲ್ಲ. ಅದಕ್ಕೆ ನಾವು ಜನಗಳಿಗೆ ಮನವರಿಕೆ ಮಾಡ್ತೀವಿ, ಆ ರೀತಿನೇ ಹೇಳ್ಕೊಡ್ತಾ ಇದೀವಿ. ಆದ್ರೆ ಅಂತ ಪರಿಸ್ಥಿತಿ ಏನ್ ಬಂದಿಲ್ಲ, ನಾವು ಯಾವ್ದು ಹೊಡೆಯೋದು ಇಲ್ಲ, ಬರೇ ಬೇವಿನ ಕಷಾಯ ಮತ್ತೆ ಗಂಜಳ, ಗಂಜಳಕ್ಕೆ ನೀರ್ ಮಿಕ್ಸ್ ಮಾಡಿ ಹೊಡಿತೀವಿ. ಸರ್, ಈಗ ನೀವು ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ರ, ಸಪೋಟ ಮೌಸಂಬಿಯನ್ನು, ಯಾಕೆ ಅಡಿಕೆ ತೆಂಗು ಈ ತರದ ಬೆಳೆಗಳನ್ನ ಬೆಳಿಬೇಕಂತ? ಸರ್, ಈಗ ಅಡಿಕೆ ತೆಂಗು ನಮ್ಮ ಬಯಲು ಭೂಮಿಲಿ ಬೆಳೆದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ನೀರ್ ಬೇಕು. ನಮ್ ಮೌಸಂಬೆ ಸಪೋಟಕ್ಕೆ ಸ್ವಲ್ಪ ನೀರು ಒಂದ್ ಸ್ವಲ್ಪ ಒಂದ್ ವಾರ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ಅಡಿಕೆ ಗಿಡಕ್ಕೊಂದು ಸಿಕ್ಕಾಪಟ್ಟೆ ನೀರ್ ಬೇಕು, ಆ ನೀರ್ನ ನಾವು ಬೋರ್ವೆಲ್ ನಿಂದ ಹೊರಗಿಸಕ್ಕಾಗಲ್ಲ. ಅದಕ್ಕೋಸ್ಕರ ತೋಟ ಮಾಡಿಲ್ಲ. ಎಲೆ ತೋಟ ಅಡಿಕೆ ಮಾಡ್ಬೇಕನ್ನೋ ಉದ್ದೇಶ ನನಗೂ ಇತ್ತು. ಆದ್ರೆ ನಮ್ದು ಬೆಂಗಾಡ್ ಸೀಮೆ ಇದು, ಬರಗಾಲ ಹೆಚ್ಚಿಗೆ ಬರೋದು, ಹಂಗಾಗಿ ಸಪೋಟಾಗಿ ಹೆಚ್ಚಿಗೆ ನೀರ್ ಬೇಕಲ್ಲ, ಮೌಸಂಬಿಗೂ ಅಷ್ಟೇನು ಬೇಕಾಗಲ್ಲ. ಅದಕ್ಕೋಸ್ಕರ ನಾವು ಆ ಉದ್ದೇಶ ಇಟ್ಕೊಂಡೆ ಬೆಳೆ ಬೆಳೆದಿದ್ವಿ. ಬರೀ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ರೆ ಅಲ್ಪಾವಧಿ ಬೆಳೆಗಳು ರಾಗಿ ಭತ್ತ ಇವನ್ನೇನಾದ್ರೂ? ರಾಗಿ ನಮ್ಮ ಮನೆಗಳಷ್ಟು, ಈಗ ನಮ್ಮ ಮನೆ ಮುಂದೆ ಮಾತ್ರ ಹಾಕೊಂತೀವಿ. ಈಗ ಈಗಲೂ ನಮ್ಮ ಮನೆಗೆ ಬಳಸಿದ್ದ ಅದೇ ಮುದ್ದೆ, ಬಟ್ ನಮ್ಮ ಮನೆಗೆ ಬೆಳೆದ್ರನ್ನ ನಾವು ಸಂಪೂರ್ಣ ಸಾವಯವದಲ್ಲಿ ಬೆಳ್ಕೊಂತೀವಿ ಅಷ್ಟೇ. ಹೊರಗಡೆ ಮಾರ್ಕೆಟಿಂಗ್ ಮಾಡೋಷ್ಟು ಉಳಿಯಲ್ಲ ನಮ್ಮಲ್ಲಿ. ಸರ್, ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳು ಬೆಳಿಬೇಕಂದ್ರೆ ಲೇಬರ್ ಸಮಸ್ಯೆ ಎಲ್ಲಾ ಕಡೆಗೂ ಇದ್ದೇ ಐತೆ. ನೀವು ಈ ಲೇಬರ್ ಸಮಸ್ಯೆನ ಯಾವ ರೀತಿ ನೀಗಿಸ್ತಾ ಇದ್ರಿ? ಈಗ ನಮಗೆ ಕಾಂಗ್ರೆಸ್ ಹುಲ್ಲು ಹೆಚ್ಚಿನ ಕಳೆ ನಮ್ ಎಲ್ಲರನ್ನ ರೈತರನ್ನ ಜೀವ ತಿನ್ನದೆ ಅದು, ಅದನ್ನೊಂದೇ ಕಂಟ್ರೋಲ್ ಮಾಡ್ಕೋಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ, ಈಗ ಮುಂಗಾರಲ್ಲಿ ಮಳೆ ಬಂದಾಗ ಟ್ರ್ಯಾಕ್ಟರ್ ಟಿಲ್ಲರ್ ಹೊಡಿಸಿ ಕುಂಟೆ ಹೊಡಿಸಿ ಎಲ್ಲ ಹಸ ಮಾಡಿಸ್ತೀವಿ. ಆದ್ರೂ ಈ ಡ್ರಿಪ್ ನೀರ್ ಬಿಡೋ ಜಾಗದಾಗೆ ಕಾಂಗ್ರೆಸ್ ಹುಲ್ಲು ಹೆಚ್ಚಿ ಬಂದೇ ಬರುತ್ತೆ. ಈಗ ಅದನ್ನ ಸಮಯಾನುಸಾರ ರೈತರು ಕೂಲಿ ಲೇಬರ್ ಸಿಕ್ಕದೇ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತ ತೀರಾ ಅತಿಯಾಗಿ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಈಗ ಈ ಬಿಡುವಿ ಇರೋ ಟೈಮಲ್ಲಿ ಕೂಲಿಕಾರರು ಸಿಗ್ತಾರಲ್ಲ, ಆ ಟೈಮಲ್ಲಿ ಅದನ್ನೆಲ್ಲ ಕಿತ್ಬಿಟ್ಟು ಒಂದು ಕಡೆ ಹಾಕ್ಬಿಟ್ಟು ಅದನ್ನ ಮಲ್ಚಿಂಗ್ ಮಾಡಿಬಿಟ್ರೆ ಗೊಬ್ಬರ ಆಗ್ಬಿಡ್ತು ಹೊಲಕ್ಕೆ. ಆ ರೀತಿ ಮಾಡ್ತೀವಿ. ಆ ಕಿಡಿದು ಬಿಡ್ದಾಗೆಲ್ಲ ಈಗ ನೀವು ಬಂದ ಕಳೆ ಇದೆ, ಇನ್ನೊಂದು ಸಾರಿ ಬಂದ ಅಂತ ಟೈಮಲ್ಲಿ ಇರಲ್ಲ. ಅದು ಲೇಬರ್ ನಿಟ್ಟೆ ಕೀಳಿಸಿ ನಾವು ಕಂಟ್ರೋಲ್ ಮಾಡ್ತೀವಿ. ಲೇಬರ್ ಸಿಗ್ತಾರ ಸರ್? ಲೇಬರ್ ಅದೇ ಸಮಸ್ಯೆ ಇದೆ, ಲೇಬರ್ ಎಲ್ಲಾ ಕಡೆ ಸಮಸ್ಯೆ ಇದೆ. ರೋಜ್ಗಾರ್ ಯೋಜನೆ ಬಂದು ಲೇಬರ್ ಸಿಗ್ತಾ ಇಲ್ಲ, ಇನ್ನು ಕೆಲವಾರು ಸಮಸ್ಯೆಗಳಿಂದ ಲೇಬರ್ಗಳು ಬಹಳ ತೊಂದರೆ ಆಗಿದೆ. ಈಗ ಹಿಂದಿನ ಕಾಲದಾಗ ನಾವು ದುಡ್ಕೊಂಡು ತಿನ್ಬೇಕನ್ನೋ ಶಕ್ತಿ ಬಹಳ ಕಡಿಮೆ ಆಗ್ಬಿಟ್ಟು ಜನಗಳಿಗೆ. ಎರಡು ದಿವಸ ಮಾಡಿ ಸ್ವಲ್ಪ ದುಡ್ಡು ಬಂದ್ರೆ ಮತ್ತೆ ನಾನು ಕೂಲಿ ಹೋಗ್ಬೇಕನ್ನ ಪರಿಸ್ಥಿತಿನೂ ಕೂಲಿಕಾರರು ಬಂದ್ಬಿಟ್ಟಿದ್ದಾರೆ. ಯಾರನ್ನೂ ಏನು ಅನ್ನಂಗಿಲ್ಲ ನಾವು. ಆ ಪರಿಸ್ಥಿತಿಯಾಗಿ ನಾವು ರೈತರು ಮುಂದೆ ಬರ್ತಾ ಬರ್ತಾ ಇದು ಕೃಷಿನೇ ಬೇಡಪ್ಪ ಅನ್ನಂತ ಪರಿಸ್ಥಿತಿ ಬಹಳ ಜನ ಬಂದೋಗಿದೆ. ಆಮೇಲೆ ರೈತನಿಗೆ ಏನು ಮುಖ್ಯವಾಗಿ ಅಂದ್ರೆ, ನಮ್ಮ ಮಾರ್ಕೆಟ್ ಚೀನಾ ದೇಶದ ಪ್ರಕಾರ ಈಗ ಒಬ್ಬ ರೈತ ಈಗ ಇಷ್ಟು ಹಾಕಿದಾನೆ, ಇಷ್ಟು ಭೂಮಿ ಬಂಡವಾಳ ಹಾಕಿದಾನೆ, ಇವನಿಂಗ್ ಬೆಳೆದಿದ್ದಾನೆ, ಇವನು ಕೂಲಿ ಏನೋ, ಇವನು ಲೇಬರ್ ಚಾರ್ಜ್ ಏನು, ಅದನ್ನೆಲ್ಲ ಕ್ರಮವಾಗಿ ಒಂದು ತುಲನೆ ಮಾಡಿಬಿಟ್ಟು ಇವ್ರು ಇಷ್ಟು ಬೆಳೆದಿದ್ದಾರೆ, ಇವ್ರಿಗೆ ಏನು ಮಾರ್ಕೆಟ್ ಆಗುತ್ತೆ ಅಂತೇಳಿ ಒಂದು ವೈಜ್ಞಾನಿಕವಾಗಿ ಬೆಲೆ ಕಟ್ತಕ್ಕಂಥ ಯಾವುದೇ ಒಂದು ಸರ್ಕಾರ ಇದುವರೆಗೆ ಬರಲಿಲ್ಲ. ಎಲ್ಲ ಸರ್ಕಾರಗಳು ನಮ್ಮ ಭಾರತ ದೇಶದ ಬೆನ್ನೆಲುಬು ರೈತ ಅಂತಾರೆ, ಆದ್ರೂ ಅವನ್ನ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಯಾರನ್ನ ಕೊಡ್ತಾರೆ, ಬರೇ ಸಬ್ಸಿಡಿ ಮಿಷಿನ್ ಕೊಟ್ಟೆ, ಟಿಲ್ಲರ್ ಕೊಟ್ಟೆ, ಅಂತ ಕೊಟ್ಟೆ, ಇಂಥ ಕೊಟ್ಟೆ ಅಂತ. ನಮ್ಮಂಥ ಸಂಪೂರ್ಣವಾಗಿ ಈಗ ಸಾವಯವ ಬೆಳಿತೀವಿ ಅಂತಕ್ಕಂಥವ್ರಿಗೆ ಸಪ್ರೇಟಾಗಿ ಏನು ಅನುದಾನಗಳಿಲ್ಲ. ಈಗ ಒಂದು ಸಾವಯವ ಕೃಷಿ ಮಾಡಿದರೆ ಅದು ವೇದಾವತ್ ಸಾವಯವ ಕೃಷಿ ಪಡೆದ ನಾನು ಈಗ ಗೋಶಾಲೆಗೆ ದುಡ್ಡು ತೊಗೊಂಡಿದ್ದೀನಿ, ಬಯೋಡೈಜೆಸ್ಟರ್ಗೆ ಇದು ಮಾಡಿದ್ದೀನಿ, ಅವಕ್ಕೆ ಅಂಥವ್ಕೆ ಮಾತ್ರ ಕೊಡ್ತಾರೆ ವಿನಃ. ಸಪರೇಟಾಗಿ ಈಗ ನಾನು ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಅಂದರೆ ನನ್ನಂಥವ್ರಿಗೆ ಒಂದು ಉತ್ತೇಜನ, ಇಷ್ಟು ಹಣ ಕೊಡಬೇಕಪ್ಪ ಅವನಿಗೆ ಅಂತಕ್ಕಂಥ ಒಂದು ಸ್ಕೀಮ್ಗಳು ಯಾವ ತರಲಿಲ್ಲ ಸರ್ಕಾರ. ವಾಲಂಟಿಯರ್ ಆಗಿ ಅಗ್ರಿಕಲ್ಚರ್ ಆಫೀಸ್ ಆಗಲಿ, ತೋಟಗಾರಿಕೆ ಇಲಾಖೆ ಆಗಲಿ, ಬಂದ್ಬಿಟ್ಟು ಇವ್ರು ಸಂಪೂರ್ಣ ಸಾವಯವ ಕೃಷಿಕರು, ಇವ್ರಿಗಿಂತ ಸರ್ಕಾರದಿಂದ ಬೆನಿಫಿಟ್ ಬರ್ಬೇಕಂತೇಳಿ ಸರ್ಕಾರನ ಬಿಡುಗಡೆ ಮಾಡಲಿಲ್ಲ, ನಮ್ಮ ಆಫೀಸ್ನವ್ರೂ ಯಾರು ಕೊಡೋದಿಲ್ಲ. ಹಂಗಾಗಿ ನನ್ನ ಮನವಿ ಇಷ್ಟೇ, ಎಲ್ಲಾ ಸರ್ಕಾರಗಳೂ ಮುಂದೆ ಯಾರೇ ಬರಲಿ ನಮ್ಮಂತ ಒಂದು ಸಾವಯವ ಕೃಷಿಗೆ ಉತ್ತೇಜನ ಕೊಟ್ಟು ನಮ್ಮ ದೇಶದ ಜನಗಳಿಗೆ ವಿಷಮುಕ್ತ ಆಹಾರ ನೀಡುವಂತವ್ರಿಗೆ ಸಪರೇಟ್ ಆಗಿ ಒಂದು ಅನುದಾನಗಳು ಮಾಡಿ ಇನ್ನೂ ಬೆಳೆಗೆ ಉತ್ತೇಜನ ಕೊಟ್ಟರೆ ನಮ್ಮ ದೇಶಕ್ಕೆ ನಾವು ವಿಷಮುಕ್ತ ಆಹಾರ ನೀಡೋದ್ರಿಗೆ ಯಾವುದೇ ಸಂಶಯ ಇಲ್ಲ. ನಮ್ಮ ಥರ ಇನ್ನೂ ಜನ ಬಹಳ ಜನ ಇಂಪ್ರೂವ್ ಆಗ್ತಾರೆ, ಅದನ್ನ ಎಲ್ಲಾ ಸರ್ಕಾರಗಳು ಅಧಿಕಾರಿಗಳು ಮನಗೊಂಡು ನಮ್ಮಂತರ ಪ್ರೋತ್ಸಾಹ ಕೊಡ್ಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ಮತ್ತೊಂದ್ಸರಿ ಮನವಿ ಮಾಡ್ಕೊಳ್ತೇನೆ. ಸರ್, ಇಲ್ಲಿ ಕೂಲಿ ರೇಟ್ ಏನ್ ನಡೀತಾ ಇದೆ? ಕೂಲಿ ರೇಟಿಗೆ 150 ರೂಪಾಯಿ ಹೆಣ್ಮಕ್ಳು, ಯಾರು ಕಡಿಮೆ ಇಲ್ಲ, ಆದ್ರೂ ಅಷ್ಟು ಕೊಡ್ತೀವಿ ಅಂದ್ರೆ ಸಿಗಲ್ಲ ಅಂತ ಪರಿಸ್ಥಿತಿ. ಈಗ ರೈತ ಬೆಳೆದಿದ್ದೆಲ್ಲ ಬಲ್ಲಿ ಕೂಲರ್ ಗಿಡ ಅಂತ ಪರಿಸ್ಥಿತಿ ಬಂದಿದೆ. ಹಂಗಾಗಿ ಸ್ವಲ್ಪ ಜೀವನ ಕಷ್ಟನೇ. ಮುಂದೆ ನಾವು ಬೆಳೆ ಬೆಳೆಯೋದನ್ನು ರೈತ ಯಾವ ರೀತಿ ಆಗ್ತಾನೆ, ಈ ದೇಶ ಏನಾಗುತ್ತೆ ಅಂತ ಹೇಳಕ್ ಬರಲ್ಲ. ಆದ್ರಿಂದ ಸರ್ಕಾರಗಳು ಎಚ್ಚೆತ್ಕೊಂಡು ಬೆಳೀತಕ್ಕಂಥವ್ರಿಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟು ಮುಂದುವರ್ಸ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್, ಈಗ ಸಪೋಟ ಮೌಸಂಬಿ ಈ ತರದ ಬೆಳೆಗಳು ಬೆಳೀತಾ ಇದ್ರೆ, ಈ ಮಾವು ಹುಣಸೆ ಹಲಸು ಬೇವು ಈ ತರದ ಬೆಳಿಬೇಕಂತ ಏನಾದ್ರೂ ಆಸಕ್ತಿ ಇದೆ? ಅಲ್ಲ, ನಮ್ಮಲ್ಲಿ ಇದೆ, ಬಟ್ ನಮ್ಮ ಭೂಮಿ ಸಾಲಲ್ಲ ನನಗೆ. ಮೇಲೆಲ್ಲ ಇದನ್ನ ಗಂಧ ಶ್ರೀಗಂಧ ಇಟ್ಬಿಟ್ಟು ಮಧ್ಯ ಬೇವ್ ಹಾಕ್ಬೇಕಂತ ಹೆಬ್ಬೇವ್ ಹಾಕ್ಬೇಕಂತ ನಾನು ಒಂದ್ಸಾರಿ ಪ್ಲಾನ್ ಮಾಡಿದ್ದೆ. ಆದ್ರೆ ನಮ್ಗೆ ಇಲ್ಲಿ ಪ್ರೋತ್ಸಾಹದಾಯಕ ಆಗ್ತಕ್ಕಂತ ಬ್ಯಾಂಕ್ ಲೋನ್ಸ್ ಆಗಲಿ, ಆಮೇಲೆ ಇಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಿದೆ. ಅದು ಇಲ್ಲಿದ್ರೆ ಕಳ್ತನ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು, ಇಲ್ಲ ನಾನು ಮಧ್ಯೆ ಎಲ್ಲರ ಮಧ್ಯೆ ತೋಟದ ಮಧ್ಯೆ ಗಂಧ ಹಾಕ್ಬೇಕಂತೇಳಿ ಮೈಸೂರು ಸ್ಯಾಂಡಲ್ ಕಂಪನಿಗೆ ಹೋಗಿ ನಾನು ಅಗ್ರಿಮೆಂಟ್ ಮಾಡ್ಕೊಂಬಂದಿನಿ. ಆದ್ರೆ ಇಲ್ಲಿ ಇಟ್ಟು ಮಾಡಿಸ್ತಕ್ಕಂತ ಒಂದು ಅನುಕೂಲತೆಗಳಿಲ್ಲ. ನಾವು ಯಾವ ಬ್ಯಾಂಕ್ನವ್ರ ಮುಂದೆ ಬರಲ್ಲ, ಆ ಬ್ಯಾಂಕ್ನವ್ರು ಹೋಗಿ ಕೇಳಿದ್ವಿ 80 ಲಕ್ಷ ರೂಪಾಯಿ ಕೊಡ್ಬೇಕಪ್ಪ ಅದಕ್ಕೆ, ಅಷ್ಟೆಲ್ಲ ಕೊಟ್ಟು ನಮ್ಗೆ ತಿರ್ಗಾದ ಹೆಂಗೆ ಅಂತೇಳಿ ಕೇಳಿದ್ರು. ಅದನ್ನ ಕಳ್ಳರು ಕಂಡ್ಕೊಂಡು ಹೋಗ್ತಾರೆ ಅಂದ್ರೆ ಏನ್ ಮಾಡ್ತೀನಿ ಅಂತ ಕೇಳಿದ್ರು. ಅದಕ್ಕೆ ನಾವೇನ್ ಮಾಡಿದ್ವಿ, ಅರಣ್ಯೀಕರಣ ಮಾಡೋದೇ ಬೇಡ ಅಂತ ಹೇಳ್ಬಿಟ್ಟು ನಾವು ಈ ಹಣ್ಣಿನ ಬೆಳೆಗಳನ್ನ ಇಟ್ಕೊಂಡು ಮಾಡ್ತಾ ಇಲ್ಲ. ನಮ್ಗೆ ಅದು ಬಹಳ ಉದ್ದೇಶ ಇತ್ತು, ಈ 3 ಎಕರೆಗೆ 10 ಹಾಕ್ಸ್ಬಿಡ್ಬೇಕು ಅನ್ನೋದು ಇತ್ತು ನನಗೆ. ಆದ್ರೆ ಅದು ಸಾಧ್ಯವಾಗಿಲ್ಲ, ನಮ್ಮಂತ ಪ್ರೋತ್ಸಾಹ ಸಿಗೋದೂ ಇಲ್ಲ. ಅದು ಬಹಳ ಕಷ್ಟ ರೈತನ ಜೀವನ. ಸರ್, ಈಗ ಕೊನೆಯದಾಗಿ ನಮ್ಮ ರೈತರು ಈಗ ಒಂದು ಸಾವಯವ ಕೃಷಿಗೆ ಬರುವಂತ ಅನಿವಾರ್ಯತೆ ಬಂದಿದೆ. ಸಾಕಷ್ಟು ಜನ ರೈತರು ಈ ಕಡೆಗೆ ಒಲವು ತೋರಿಸಲೇಬೇಕಾಗಿದೆ. ಈಗೆಲ್ಲ ವಿಷಮುಕ್ತ ಆಹಾರ ಬೇಕು ನಮಗೆ, ನಮ್ಮ ಭೂಮಿ ಎಲ್ಲ ಬಂಜರಾಗ್ತಾ ಇದೆ. ಅಂತದ್ರಲ್ಲಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಸರ್, ನಾನು ಹೇಳೋದಿಷ್ಟೇ, ಇವರು ಡಿ ಎ ಪಿ ಪೊಟಾಷಿಯೋ ಅಂತವೆಲ್ಲ ಹುಡ್ಕೊಂಡು ಹೋಗಬಲ್ಲು, ಯೂರಿಯಾ ಅಂತವೆಲ್ಲ ಹುಡ್ಕೊಂಡು ಹೋಗಬಲ್ಲು. ದಯಮಾಡಿ 1-2 ಹಸುಗಳು ಕಟ್ಟಿರೋದು ಸಾಕು ನಿಮ್ಮ ಭೂಮಿಗೆ. ಅದೆಷ್ಟೇ ಕಷ್ಟ ಇಲ್ಲ ಅಲ್ಲಿ ದನಗಳನ್ನ. ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ, ಮಗನಿಗೆ ಅಪಾಯ, ಅದು ಇಂಥ ರೋಗ ಆಗೈತೆ, ಹೋಗಿ ಒಂದಿಷ್ಟು ಮೆಣಸಿನಕಾಯಿದು ಔಷಧಿ ಹೊಡೆಯೋ ಇಲ್ಲ ಗಂಜಳ ಹೊಡೆ ಅನ್ನೋದು ಬಿಟ್ಬಿಡ್ತಾರೆ. ಚಳಕೆರೆ ಟೌನ್ಗೆ ಹೋಗ್ಬಿಟ್ಟು ಒಂದು 300-400 ರೂಪಾಯಿ ಕೊಟ್ಟು ಒಂದು ಪ್ಯಾಕೆಟ್ ತಂದು ಹೊಡಿತಾರೆ, ಅಂಥ ಪರಿಸ್ಥಿತಿ ಬಂದಿದೆ. ದಯಮಾಡಿ ಅದು ಮಾಡೋದಕ್ಕಿಂತ 1-2 ಹಸುಗಳು ಸಾಕ್ರಿ, ಸಾವಯವ ಕೃಷಿ ಉತ್ತೇಜನ ಮಾಡ್ಕೊಡ್ರಿ. ನೀವು ಉಳಿತೀರಿ, ನಿಮ್ಮ ಮುಂದಿನ ಪೀಳಿಗೆನು ಆರೋಗ್ಯದಾಯಕವಾಗುತ್ತೆ, ನಮ್ಮ ದೇಶನ ಆರೋಗ್ಯವಾಗಿರ್ತಾರೆ ಅಂತೇಳಿ ನಾನು ಎಲ್ಲರನ್ನ ಕಳ್ಕೊಳ್ಳಲ್ಲಿ ಕೇಳ್ಕೊಳ್ತಾ, ಸಾವಯವ ಕೃಷಿನೇ ಸಂಪೂರ್ಣ ಮಾಡ್ರಿ ಅಂತೇಳಿ ನಾನು ಅವ್ರಿಗೆ ಮತ್ತೊಂದ್ಸರಿ ಮನವಿ ಮಾಡ್ತಾ ಇದ್ದೆ. ಸರ್, ಈ ಕೃಷಿ ಜೊತೆಗೆ ಏನಾದರೂ ಬೇರೆ ಅಭ್ಯಾಸ? ಬೇರೆ ಅವ್ಯಾಸ, ನಾನು ಭಾರತೀಯ ಕಿಸಾನ್ ಸಂಘದ ಪ್ರಧಾನ ಕಾರ್ಯದರ್ಶಿ. ಎಷ್ಟು ಜನ ನಿಮ್ಮ ಮಕ್ಕಳು ಸರ್? ನಮಗೆ 2 ಹೆಣ್ಮಕ್ಳು, ಮಗ. ಅವರು ಅವರೆಲ್ಲರೂ, ಅದರಲ್ಲಿ ಮಗಳು ನಮ್ಮ ಮನೆಯವರು ಎಲ್ಲರೂ ಕೃಷಿಕರು. ನಮ್ಮ ಮಗ ಒಬ್ಬನು ಮೊಬೈಲ್ ಕಂಪ್ನಿ ಕೆಲಸ ಮಾಡ್ತಾನೆ. ಅವನಿಲ್ಲಿ ಬರಕ್ಕೆ ಆಸಕ್ತಿ ಇದ್ದ, ಆದರೆ ಇಲ್ಲಿ ಬಂದ ಆಮೇಲೆ ಜೀವನಕ್ಕೆ ತೊಂದರೆ ಆಗಬಾರ್ದು ರೈತರ ಏನು ಪರಿಸ್ಥಿತಿ ಅಂತೇಳಿ, ಸ್ವಲ್ಪ ದಿವಸ ಮಾಡಪ್ಪ, ನಮ್ಮ ಕೈಲಾಗೋರಿಗೆ ನಡೆಸ್ತೀವಿ, ಆಮೇಲೆ ನೀನು ಬಂದ್ ಮಾಡು ಅಂತ ಹೇಳಿದ್ವಿ. ಅವನು ಬರ್ತಾನೆ ಆದಷ್ಟು ಬೇಗ ಅಂತ ನಮ್ಮ ಇದಿದೆ. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದುಕೊಟ್ಟಿದೆ ಸರ್? ನಾನು ನೌಕರಿಗಿಂತ ಈ ಜೀವನ ತೃಪ್ತಿ ಅನಿಸಿದೆ. ಅಲ್ಲಿ 20,000 ಸಂಬಳ ಬರ್ತಾ ಇತ್ತು ಅಲ್ಲಿ ಇದ್ದಿದ್ರೆ. ನನ್ನ ಫ್ರೆಂಡ್ಸ್ ನಾನು ಬಿಟ್ಟು ಬರೋವಾಗ ನಾನು ಕೇಳಿದ್ರು, ಏನೋ ನೀನು 20,000 ರೂಪಾಯಿ ಸಂಬಳ, ಅವತ್ತು ನಾನು ಬರೋವಾಗ 15,000 ಇತ್ತು, ಅದನ್ನ ಬಿಟ್ಟು ಹೋಗಲ್ಲ, ನೀನು ಜೀವನ ಹೆಂಗೆ ಮಾಡ್ತೀಯಲ್ಲ, ಭಾಳ ಕಷ್ಟ ಆಗುತ್ತೆ ತೊಂದರೆ ಅಂತ ಹೇಳಿದ್ರು. ಆದ್ರೆ ನಮ್ಮ ಒಂದು ಗುರುಗಳ ಆಶೀರ್ವಾದ ಇತ್ತು ನನಗೆ, ಇಲ್ಲಿ ಬಂದ್ರೆ ಒಳ್ಳೆಯಾಗುತ್ತೆ ಅಂತ ಗುರುವನ್ನು ನಂಬ್ಕೊಂಬಂದಿನಿ. ನಿಜವಾಗ್ಲೂ ಆತನ ಆಶೀರ್ವಾದ ಅಂತ ನಡೀತಾ ಇದ್ದ. ನಾನು ಜೀವನ ನೆಮ್ಮದಿಲ್ದಲೆ ಮತ್ತು ನಾನು ಚಳಕೆರೆ ತಾಲೂಕಿನ ಎಷ್ಟೋ ಜನಕ್ಕೆ ನಾನು ರೈತರಿಗೆ ಸಹಕಾರಿಯಾಗಿ ಅವ್ರ ಕಡೆಯಿಂದ ನಾನು ಒಳ್ಳೇದು ಅನ್ಸ್ಕೊಂಡಿದ್ದೀನಿ, ಅವ್ರಿಗೆ ಒಳ್ಳೇದಾಗಿದೆ ಅನ್ಸ್ಕೊಂತ ನನ್ನ ಇವತ್ತಿನ. ಬಹಳ ಸಂತೋಷ ತಿಪ್ಪಸ್ವಾಮಿ ಅವರೇ, ಇದುವರೆಗೆ ನಿಮ್ಮ ಸಾವಯವ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ನಿಮ್ಗೆ ಇನ್ನು ಮುಂದೆ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಸಾವಯವ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಕರಿಕೆರೆ ಗ್ರಾಮದ ಕೃಷಿಕ ಜಿ ತಿಪ್ಪೇಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಹ ನಾ ಛುಯೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೆ ಛೋಡನಾ ನಹೀ ಹೈ ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೆ ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನಾ ಕರೆ ಶ್ರಮಿಕೋ ಕೆ ಶೌಚಾಲಯ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೆ ಸಫಾಯಿ ಜರೂರಿ ಬುವಾಯಿ ಕಟಾಯಿ ಏವಂ ಮಡಾಯಿ ಕೆ ದೌರಾನ್ ಇಸ್ ಬಾತ್ ಕಾ ಧ್ಯಾನ್ ರಖೆ ಕಿ ಇನ್ ಸ್ಥಾನೋ ಕೆ ಆಸ್ ಪಾಸ್ ಕೋಯಿ ಥೂಕೆ ನಹಿ ಕಂಬೈನ್ ಹಾರ್ವೆಸ್ಟರ್ ಥ್ರೆಷರ್ ಜುತಾಯಿ ಔರ್ ಬುವಾಯಿ ಕಿ ಮಶೀನೋ ಕೋ ಇಸ್ತೇಮಾಲ್ ಸೆ ಪಹಲೆ ಸಾಫ್ ಕರೆ ಮಶೀನೋ ಕೆ ಇಸ್ತೇಮಾಲ್ ಸೆ ಪಹಲೆ ಔರ್ ಇಸ್ತೇಮಾಲ್ ಕೆ ಬಾದ್ ಹಾಥ್ ಸಾಬುನ್ ಸೆ ಸಾಫ್ ಕರೆ ವಾಹನೋ ಬೋರಿಯೋ ಥೈಲಿಯೋ ಔರ್ ಪ್ಯಾಕಿಂಗ್ ಕೆ ದೂಸರೆ ಸಾಮಾನ್ ಕಿ ಸಾಫ್ ಸಫಾಯಿ ಪರ್ ಭಿ ಖಾಸ್ ಧ್ಯಾನ್ ದೇ ಖರೀದ್ ಕೇಂದ್ರ ಪರ್ ಆನೆ ಸೆ ಪಹಲೆ ಕಿಸಾನೋ ಏವಂ ಶ್ರಮಿಕೋ ಕಿ ಜಾಂಚ್ ಖರೀದ್ ಕೇಂದ್ರೋ ಪರ್ ಭೀಡ್ ನಾ ಲಗಾಯೆ ಏವಂ ಕಿಸಾನೋ ಕೋ ಬಾರಿ ಬಾರಿ ಸೆ ಬುಲಾಯೆ ಗೋದಾಮೋ ಪರ್ ಖರೀದಿ ಹುಯಿ ಫಸಲ್ ಕೋ ಲೇನೆ ಮೇ ಶೀಘ್ರತಾ ಕರೆ ತಾಕಿ ಕಿಸಾನೋ ಏವಂ ಶ್ರಮಿಕೋ ಕೋ ರುಕ್ನಾ ನಾ ಪಡೆ ಕರೋನಾ ಕೆ ಖತರೆ ಸೆ ಬಚಾವ್ ಔರ್ ಅಧಿಕ ಜಾನ್ಕಾರಿ ಕೆ ಲಿಯೆ ಆರೋಗ್ಯ ಸೇತು ಆಪ್ ಡೌನ್ಲೋಡ್ ಕರೆ ದೇಶ ಮೇ ಖಾದ್ಯ ಸುರಕ್ಷಾ ಕೆ ಯೇ ಸಿಪಾಹಿ भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ರೈತರಿಗೆ ಸಲಹೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಕುಸುಗರ್ ಅಂತೇಳಿ. ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರಿನಲ್ಲಿ ಹಣ್ಣಿನ ಬೆಳೆಗಳ ಬಗ್ಗೆ ಬೋಧನೆ ಮತ್ತು ಸಂಶೋಧನೆ ಕೇಂದ್ರಗಳಲ್ಲಿ ಭಾಗವಹಿಸಿರುತ್ತೇನೆ. ಈ ದಿನ ನಾನು ಹಣ್ಣಿನ ಬೆಳೆಗಳ ಬಗ್ಗೆ ಮಾತಾಡೋ ವಿಷಯ ನಮ್ಮೆಲ್ಲರಿಗೂ ಇಷ್ಟವಾದ ಒಂದು ಹಣ್ಣಿನ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಹಣ್ಣುಗಳಲ್ಲಿ ಹಲವಾರು ಹಣ್ಣುಗಳನ್ನು ನಾವು ತಿಂತಾ ಇದ್ದೀವಿ. ಯಾಕಂದ್ರೆ ಪ್ರತಿಯೊಬ್ಬ ಪ್ರಜೆಯು ಭಾರತದಲ್ಲಿ ಪ್ರತಿದಿನ 150 ಗ್ರಾಂ ಹಣ್ಣು ಸೇವನೆ ಮಾಡಬೇಕು, ಆಮೇಲೆ 325 ಗ್ರಾಂ ತರಕಾರಿ ಸೇವನೆ ಮಾಡಬೇಕು. ಆದ್ರಿಂದ ಮನುಷ್ಯ ಒಂದು ಆರೋಗ್ಯವಾದ ಗುಣಮಟ್ಟಗಳನ್ನು ಅವನು ಕಾಪಾಡ್ಕೊಂಡು ಹೋಗ್ತಾನೆ. ಅಂಥವ್ರಿಗೆ ಯಾವುದೇ ರೋಗ ರುಜಿಗಳನ್ನು ಕಂಡು ಬರುವುದಿಲ್ಲ. ಡಾಕ್ಟರ್ಗಳು ಕೂಡ ಇದನ್ನೇ ಎಲ್ಲ ಹೇಳ್ತಾ ಇರ್ತಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಹಣ್ಣನ್ನು ತಿನ್ನೋದು ನಾವು ಕಡಿಮೆ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಅವು ಮಾರ್ಕೆಟಲ್ಲಿ ನಮಗೆ ಬೇಕಾದಾಗ ಲಭ್ಯವಾಗಿರುವುದಿಲ್ಲ. ಆಮೇಲೆ ಸಮಟೈಮ್ ಅವು ಮಾರ್ಕೆಟಲ್ಲಿ ದುಬಾರಿ ಆಗಿರ್ತವೆ. ಆಮೇಲೆ ಇನ್ನೊಂದೇನಂತಂದ್ರೆ ನಮಗೆ ಹಣ್ಣು ಬೆಳೆಯಲು ಬಹಳ ಕಷ್ಟ. ಎಲ್ಲ ಬೇರೆ ಕ್ರಾಪ್ ಆದ್ರೆ 3 ತಿಂಗಳು ಹಾಕಿ ಬೆಳೆದು ಮುಗಿಸ್ಬಿಡ್ಬೇಕು. ಆದ್ರೆ ಹಣ್ಣು ಬೆಳೀಲಿಕ್ಕೆ ಸುಮಾರು ವರ್ಷನೇ ಬೇಕಾಗ್ತದೆ. ಯಾಕಂದ್ರೆ ಅದು ಫಿಸಿಯೋಲಾಜಿಕಲ್ ಮೆಚುರಿಟಿಗೆ ಬರೋಕ್ಕೆ 7-8 ವರ್ಷ ಬೇಕು, ಹಣ್ಣು ಬಿಡೋಕೆ 1 ವರ್ಷ ಬೇಕು. ಈ ಒಂದು ನಿಟ್ಟಿನಲ್ಲಿ ಹಣ್ಣುಗಳನ್ನು ನಾವು ತಿನ್ನುವುದು ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಸಪೋಟ ಕಲ್ಟಿವೇಷನ್ ಇದೆಯಲ್ಲ, ಇದು ಬಹಳ ಒಂದು ಪ್ರಮುಖವಾದ ಬೆಳೆಯಾಗಿದ್ದು ಇದು ವಾಣಿಜ್ಯ ಬೆಳೆ ಕೂಡ ನಮ್ಮ ಭಾರತ ದೇಶದ ಆಗಿರ್ತದೆ. ಈ ಬೆಳೆ ಬೆಳೀಲಿಕ್ಕೆ ಸುಮಾರು ರೈತರು ಬಹಳ ಕಷ್ಟಪಡಬೇಕಾಗ್ತದೆ. ಯಾಕಂದ್ರೆ ಇದರಲ್ಲಿ ತಳಿಗಳು ಲಭ್ಯತೆ ಏನೈತಲ್ಲ ಅದು ಬಹಳ ಕಡಿಮೆ. ಯಾಕಂದ್ರೆ ಇದನ್ನು ಹೆಚ್ಚಾಗಿ ಸಂಶೋಧನೆ ಮಾಡಿರೋದು ಕೊಯಮತ್ತೂರಲ್ಲಿ ಮಾಡಿದ್ದಾರೆ ಮತ್ತು ಧಾರವಾಡ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈಗಲೂ ಇರ್ತಕ್ಕಂಥ ತಳಿಗಳು ಅಂತಂದ್ರೆ ಸುಮಾರು 30-40 ವರ್ಷದಿಂದ ಸಂಶೋಧನೆಯಲ್ಲಿ ಬಿಡುಗಡೆ ಮಾಡಿದಂತ ಕಾಲಿಪತಿ ಮತ್ತು ಕ್ರಿಕೆಟ್ ಬಾಲ್ ಅಂತ ಮಾಡಿದ್ರು. ಅವು ತಮಿಳುನಾಡು ಯೂನಿವರ್ಸಿಟಿ ಮಾಡಿದ್ರು. ಆಮೇಲೆ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಯೂನಿವರ್ಸಿಟಿ DSH-1 ಅಂಡ್ DSH-2 ಅಂತ ಅವರು ಅಭಿವೃದ್ಧಿಗೊಳಿಸಿದ್ರು. ಈ ಎಲ್ಲ ಅಭಿವೃದ್ಧಿ ಮಾಡಿದ ತಳಿಗಳು ಸಾಕಷ್ಟು ಪ್ರಮಾಣದಲ್ಲಿ ರೈತರಿಗೆ ಈಗಲೂ ಬಹಳ ಇಳುವರಿಗಳನ್ನ ಕೊಡ್ತಾ ಇದ್ದಾವೆ. ಯಾಕಂದ್ರೆ ಈ ಒಂದು ಸಪೋಟ ಕಲ್ಟಿವೇಷನ್ ನಲ್ಲಿ ಒಂದು ಬೇಸಾಯದಲ್ಲಿ ಏನಪ್ಪ ಅಂದ್ರೆ ನಮಗೆ ಪ್ರೂನಿಂಗ್ ಅವಶ್ಯಕತೆ ಹೆಚ್ಚಿಗೆ ಕಂಡು ಬರುವುದಿಲ್ಲ. ಆಮೇಲೆ ಇದಕ್ಕೆ ರೋಗ ಮತ್ತು ಕೀಟಗಳ ಬಾಧೆ ಕೂಡ ಕಡಿಮೆ ಆಗಿರ್ತದೆ. ಈ ಒಂದು ಸಂದರ್ಭದಲ್ಲಿ ನಾವು ಒಂದೇ ಹಣ್ಣಿನ ಬೆಳೆ ಬೆಳೆಯೋದ್ರ ಜೊತೆಗೆ ಏನೊಂದು ಲಾಭ ನಮಗೆ ಸಿಗ್ತಾ ಇರೋದಿಲ್ಲ. ಯಾಕಂದ್ರೆ ಈ ಸಪೋಟ ಒಂದು ಸೀಸನ್ನು, ಮಾವು ಒಂದು ಸೀಸನ್ನು, ಎಲ್ಲಾ ಹಣ್ಣುಗಳು ಇತರ ಸೀಸನ್ಗಳು ಬರೋದ್ರಿಂದ ನಮ್ಮ ಒಂದು ಆರ್ಥಿಕ ಗುಣಮಟ್ಟ ಹೆಚ್ಚಿಗೆ ಆಗ್ತದೆ. ಇಂಥ ಸಮಯದಲ್ಲಿ ನಾವು ಎಲ್ಲೋ ಒಂದು ತೋಟಗಾರಿಕೆಯಲ್ಲಿ ನಮ್ಮ ತೋಟದಾಗಲಿ ಅಥವಾ ಹೊಲದಲ್ಲಿ ಎಲ್ಲೋ 1-2 ಪ್ಲಾಂಟ್ಸ್ ಅನ್ನು ಹಾಕೊಂಡ್ರೆ ಅದಕ್ಕೆ ನಾವು ಹೆಚ್ಚಿನ ಒಂದು ಬೇಸಾಯದ ಕ್ರಮ ಅವಶ್ಯಕತೆ ಇರೋದಿಲ್ಲ. ಇದು ಅದರಲ್ಲಿ ಚಾಟಣಿ ಅವಶ್ಯಕತೆ ಇರೋದಿಲ್ಲ, ಹೆಚ್ಚಿಗೆ ಗೊಬ್ಬರ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಇದರ ಜೊತೆಗೆ ಕೀಟ ಮತ್ತು ರೋಗದ ಬಾಧೆ ಯಾವುದೂ ಇರೋದಿಲ್ಲ. ಸೊ ಇಂಥ ಸಮಯದಲ್ಲಿ ರೈತರು ಈ ಒಂದು ಒಣ ಬೇಸಾಯ ಪದ್ಧತಿಯಲ್ಲಿ ಈ ಒಂದು ಹಣ್ಣಿನ ಬೆಳೆಗಳನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಬೇರೆ ಬೆಳೆಗಾದ್ರೆ ನೀವು ಜಾಸ್ತಿ ನೀರು ತರಬೇಕು. ಹಿಂಗಾಗಿ ಅಂತ ಸಮಯದಲ್ಲಿ ಏನ್ ಮಾಡಕಪ್ಪ ಅಂತಂದ್ರೆ ಈ ನೀರನ್ನ ಕಡಿಮೆ ತಗೊಳ್ತಕ್ಕಂಥ ಹಣ್ಣುಗಳ ಬೆಳೆನ ಆಯ್ಕೆ ಮಾಡಿಕೊಂಡು ನಾವು ಆ ಒಂದು ಹಣ್ಣಿನ ಬೆಳೆಗಳಿಗೆ ಮುಂದಾಗಬೇಕು. ಯಾಕಂದ್ರೆ ಇವೆಲ್ಲ ಕಡಿಮೆ ನೀರಬೇಕು. ಮಾವು, ಪೇರ್ಲ, ಸಪೋಟ, ಆಮೇಲೆ ಪೊಮೆಗ್ರೆನೇಟ್ ಇವೆಲ್ಲ ಕಡಿಮೆ ನೀರುಗಳನ್ನು ಬಳಸಿಕೊಂಡು ಬೆಳೆಯಬಹುದ ಹಣ್ಣುಗಳು ಅಂದ್ರೆ ಈ ಒಂದು ಸಪೋಟ ಕೂಡ ಇದರಲ್ಲಿ ಒಂದು ಹೌದು. ಈ ಹಣ್ಣಿಗೆ ನೀರು ಹೆಚ್ಚಿಗೆ ಕೊಡಬಾರದು. ನೀರು ಹೆಚ್ಚಿಗೆ ಕೊಟ್ರೆ ಏನಾಗ್ತದೆ, TSS ಪ್ರಮಾಣ ಕಡಿಮೆ ಆಗ್ತದೆ, ಶುಗರ್ ಪರ್ಸೆಂಟ್ ಕಡಿಮೆ ಆಗ್ತದೆ. ಇದಕ್ಕೆ ಯಾವಾಗಲೂ ಟ್ರೆಸ್ ಅದರಬೇಕು. ಟ್ರೆಸ್ ಅಂತಂದ್ರೆ ಒಣ ಪ್ರದೇಶನೇ ಬಹಳ ಸುಖ್ಯ ಅಂದ್ರೆ ಬುಡಕ್ಕೆ ಸ್ವಲ್ಪ ತೇವಾಂಶ ಕಾಪಾಡಿಕೊಂಡು ಈ ಒಂದು ಹಣ್ಣನ್ನು ಬೆಳೆಯೋದ್ರಲ್ಲಿ ಯಾವುದೇ ಒಂದು ತೊಂದರೆ ಬರುವುದಿಲ್ಲ. ಆಮೇಲೆ ಇದು ಮಾರ್ಕೆಟ್ ಅಲ್ಲಿ ಕೂಡ ಒಳ್ಳೆ ಪ್ರೈಸ್ ಕೂಡ ಸಿಗ್ತದೆ. ಯಾಕಂದ್ರೆ ಇದು ಕೂಡ 3 ಸೀಸನ್ ಹೋಗ್ಬಿಡುತ್ತೆ. ಈ ಬೆಳೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ತಾವು ನನ್ನನ್ನು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ 9482814066 ಆಗಿರುತ್ತದೆ. ವಂದನೆಗಳು, ನಮಸ್ಕಾರ. ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ಇವರು ಪ್ರಕಟಿಸಿರುವ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ವರದಿ. ನೆಲಗಡಲೆ, ಶೇಂಗಾ ನಾಟಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 3581 ರೂಪಾಯಿಗಳಿಂದ ಗರಿಷ್ಠ 6569 ರೂಪಾಯಿಗಳು. ಹುರುಳಿಕಾಳು 2689 2783 ರೂಪಾಯಿಗಳು. ಹೈಬ್ರಿಡ್ ಜೋಳ 1573 2099 ರೂಪಾಯಿಗಳು. ರಾಗಿ 1831 2221 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ 4,444 ರಿಂದ 6,389 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆಯ ಧಾರಣೆ. ನೆಲಗಡಲೆ ಶೇಂಗಾ ನಾಟಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 4,609 ಗರಿಷ್ಠ 6,500 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆಯ ವರದಿ. ನೆಲಗಡಲೆ ಶೇಂಗಾ ಗೆಜ್ಜೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 3,400 ಗರಿಷ್ಠ 6,373 ರೂಪಾಯಿಗಳು. ಮೆಕ್ಕೆಜೋಳ ಹಳದಿ 1,750 1,970 ರೂಪಾಯಿಗಳು. ಸೂರ್ಯಕಾಂತಿ 6,459 6,816 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯ ವರದಿ ಈ ರೀತಿ ಇದೆ. ಸೇಬು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 9,800 ರೂಪಾಯಿಗಳು. ಅಡಿಕೆ ರಾಶಿ 42,339 43,400 ರೂಪಾಯಿಗಳು. ಬೋಧಗುಂಬಳಕಾಯಿ